ಸಾನವಾಣಿ ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರೇ, ಇಂದಿನ ನಮ್ಮ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಕೋಳಿ ಕೃಷಿಯ ಜೊತೆಗೆ ಕೋಳಿ ಸಾಕಣೆ ಮತ್ತು ಹೈನುಗಾರಿಕೆ ಅನುಭವ ಕುರಿತು ಯಲ್ಲಾಪುರ ತಾರೆಹಳ್ಳಿ ಗ್ರಾಮದ ಕೈತಾನ್ ಬಿ ಡಿಸೋಜ ಅವರೊಂದಿಗಿನ ಸಂದರ್ಶನ ಕೇಳೋಣ. ಕೈತಾನ್ ಡಿಸೋಜ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ನೀವು ಮೂಲತಃ ಕೃಷಿಕರು ಜೊತೆಗೆ ಹಸುವನ್ನು ಸಾಕೊಂಡಿದ್ರಿ, ಹೈನುಗಾರಿಕೆಯನ್ನ ಮಾಡ್ತಾ ಇದ್ರಿ, ಹಾಗೆ ಇತ್ತೀಚೆಗೆ ಈ ಕೋಳಿ ಸಾಕಣೆಯನ್ನು ಕೂಡ ಪ್ರಾರಂಭ ಮಾಡಿದ್ರಿ. ಕೃಷಿಗೆ ಪೂರಕವಾಗಿ ಹೈನುಗಾರಿಕೆ ಯಾಕೆ ಇರಬೇಕು ಅಂತ ಹೇಳ್ತೀರಿ ನೀವು? ಸರ್, ಕೃಷಿಗೆ ಹೈನುಗಾರಿಕೆ ಯಾಕೆ ಬೇಕಂದ್ರೆ, ಈಗ ನಾವು ಅದರಲ್ಲಿ ಕೋಳಿ ಬಂದರೆ ಮಾರ್ತೇವೆ, ಗೊಬ್ಬರ ಬಂದರೆ ಕೃಷಿಗೆ ಹಾಕ್ತೇವೆ, ಅದು ನಮ್ಗೆ ಲಾಭ ಆಗ್ತದೆ. ನಾವು ಎಲ್ಲೋ ಬೇರೆ ಕಡೆ ತರ್ಲಿಕ್ಕೆ ಹೋದರೆ ಅದು ಒಂದು ಸುಮಾರು ಒಂದು 30 ಕೆಜಿ ಚೀಲಕ್ಕೆ ಒಂದು 300 ರೂಪಾಯಿ ಅಂತ ಹೋಗ್ತದೆ, ಸೇಲ್ ಆಗ್ತದೆ, ಅದನ್ನು ನಮ್ಗೆ ಉಳಿತದೆ. ಮತ್ತು ನಮ್ಮ ಕೃಷಿನೂ ಸಮೃದ್ಧವಾಗಿ ಬೆಳೀತದೆ. ಹಾಗಾಗಿ ಕೃಷಿ ಇದ್ದವರು ಎಲ್ಲರೂ ಹೈನುಗಾರಿಕೆ ಮಾಡಿದ್ರೆ ಉತ್ತಮ ಲಾಭ ಬೆಳಿಬೋದು. ನಮ್ಮ ಮನೆ ಸ್ವಂತ ಈಗ ದನ ಸಾಕಿದ್ರೆ ಸ್ವಂತ ನಾವು ಹಾಲು ನಾವೇ ಯೂಸ್ ಮಾಡ್ಬೋದು, ಉಳಿದಿದ್ದನ್ನು ನಾವು ಡೈರಿಗೆ ಹಾಕ್ಬೋದು, ಮತ್ತು ಅದರ ಗೊಬ್ಬರನೂ ನಾವು ತೋಟಕ್ಕೆ ಹಾಕ್ಬೋದು. ಮತ್ತು ಮನೆಯಲ್ಲಿದ್ದವರಿಗೂ ಕೆಲಸ ಆಗ್ತದೆ. ನಾವು ಎಲ್ಲೋ ಹೊರಗಡೆ ನಾವು ಬೇರೆಯವ್ರ ಮನೆ ಕೆಲಸಕ್ಕೆ ಹೋಗೋದಕ್ಕಿಂತ ನಾವೇ ಇಲ್ಲಿ ಮನೆಯಲ್ಲೇ ಹೈನುಗಾರಿಕೆ ಮಾಡಿದ್ರೆ ಅಲ್ಲೂ ಕೆಲಸ ಆಗ್ತದೆ, ನಮ್ಗೆ ಸ್ವಂತ ಬಂಡವಾಳ ಆಗ್ತದೆ. ನಾವು ಯಾರ ಕಡೆನೂ ಹಿಂಗೆ ದುಡ್ಡಿಗಾಗಿ ಬೇರೆಯವ್ರ ಹತ್ರ ಕೈ ಚಾಚುವಂಥ ಅವಶ್ಯಕತೆ ಇರೋದಿಲ್ಲ. ಈಗ ಈ ಸ್ಥಳೀಯವಾಗಿ ಲಭ್ಯ ಇರುವಂತಹ ಒಂದು ಹಸುವಿನ ಸಾಕಣೆ ಮಾಡುವಂತಹದ್ದು ಮತ್ತು ಈ ಹೈನುಗಾರಿಕೆಗೆ ದೊಡ್ಡ ಮಟ್ಟಿಗೆ ಕ್ರಾಸ್ ಬ್ರೀಡ್ ಅಂತ ಹೇಳಿದೆಯಲ್ಲ, ಅವುಗಳನ್ನು ಸಾಕಣೆ ಮಾಡುವಂತಹದಕ್ಕೂ ಏನು ವ್ಯತ್ಯಾಸ ಇದೆ? ಸರಿ, ನಮ್ದು ಲೋಕಲ್ ತಳಿ ತಂದಾಗ ಅದಕ್ಕೆ ಹೊರಗಡೆ ಬಿಡ್ತಾರೆ, ಅದು ತಾನಾಗೆ ಮಿನ್ಕೊ ಬಂದು ತಾನಾಗೆ ಬಿಡ್ತದೆ, ಅದರಲ್ಲಿ ಇನ್ಕಮ್ ಇರೋದಿಲ್ಲ. ಅದು ಒಂದು ಅರ್ಧ ಲೀಟರ್ ಇಷ್ಟೇ ಹಾಲು ಕೊಡ್ತದೆ. ಅದೇ ನಾವು ಹೈಬ್ರಿಡ್ ಬೆಳೆ ಬೇಗ ಬತ್ತಿ ಹೋಗ್ತದೆ, ಒಂದು ತಿಂಗಳ ಒಂದೂವರೆ ತಿಂಗಳಕ್ಕೆ ಮುಗ್ದೋಗಿರ್ತದೆ. ಅದೇ ನಾವು ಹೈಬ್ರಿಡ್ ತಳಿ ತಗೊಂಡ್ರೆ ಅದು ಸುಮಾರು 8 ತಿಂಗಳನ್ನು ಹಸುವನ್ನು ಕರಿಬಹುದು, ಅವಾಗ ನಮ್ಗೆ ಇನ್ಕಮ್ ಜಾಸ್ತಿ ಬರ್ತದೆ. ಒಂದು ಹೊತ್ತಿಗೆ ಸುಮಾರು ಒಂದು ದನನೇ ಅಂದ್ರೂ ಒಂದು 5 ಲೀಟರ್ ಅಂತೂ ಕೊಡ್ತದೆ. ಒಂದು 3 ದನ ಇದ್ರೆ ಒಂದು 15 ಲೀಟರ್ ಆಯ್ತು. ನಾವೊಂದು 2 ಲೀಟರ್ ಯೂಸ್ ಮಾಡಿದ್ರು 13 ಲೀಟರ್ ನಾವು ಡೈರಿಗೆ ಹಾಕ್ಬೋದು, ಅವಾಗ ಹಿಂಡಿನೂ ಅದರಿಂದನೇ ಖರೀದಿ ಆಗ್ತದೆ, ನಾವು ಮಾಡಿದ ಕೂಲಿನೂ ಬರ್ತದೆ ಸರ್. ಆ ಥರಕ್ಕೆ ನಾವು ಹೈಬ್ರಿಡನ್ನೇ ಬೆಳಿಬೇಕು. ಈಗ ಹೈನುಗಾರಿಕೆ ಅಂದರೆ ಪ್ರತಿ ದಿವಸ ಏನೇನು ಕೆಲಸಗಳನ್ನು ಮಾಡಬೇಕಾಗ್ತದೆ ಸರ್? ಡೈಲಿ ನಮಗೇನು ಹೊಟ್ಟೆಗೆ ಇಲ್ಲದಿದ್ರೂ ನಾವು ಅದನ್ನು ತಡ್ಕೊಳ್ಬೇಕಾದ್ರೆ ಅವಕ್ಕೆ ಹಾಕಲೇಬೇಕು. ಬೆಳಗ್ಗೆ 6 ಗಂಟೆಯಿಂದ ಕೆಲಸ ಸ್ಟಾರ್ಟ್ ಆಗ್ತದೆ ಸರ್. ಅದಕ್ಕೆ ನೀರು ಹಾಕಬೇಕು, ಔಷಧಿ ಹಾಕಬೇಕು, ಫೀಡ್ ಹಾಕಬೇಕು. ಅಷ್ಟು ಮಾಡಿ ಒಂದು ಸತಿಗೆ ಬಿಟ್ಟರೆ ಕಡೆ ಮತ್ತೆ ಸಂಜೆ ಮತ್ತೆ ಫೀಡ್ ಹಾಕಬೇಕು, ಮತ್ತೆ ಅದಕ್ಕೆ ನೀರು ಹಾಕಬೇಕು. ಈ ಥರ ಕೆಲಸ ಕಂಟಿನ್ಯೂ ಕೆಲಸ ಇದ್ದೇ ಇರ್ತದೆ ಸರ್. ಒಂದು ದಿವಸನೂ ನಾವು ನಿಷ್ಕಾಳಜಿ ಮಾಡೋಂಗಿಲ್ಲ ಸರ್, ಪ್ರತಿದಿನ ಅದರಲ್ಲೇ ಇರಬೇಕು. ಮತ್ತು ಮನುಷ್ಯನಿಗೂ ಬೇರೆ ಹ್ಯಾಬಿಟ್ ಮಾಡೋಕ್ಕೆ ಅವಕಾಶ ಇರೋದಿಲ್ಲ ಸರ್. ಒಳ್ಳೆಯ ಅಭ್ಯಾಸವೇ. ಈಗ ನಾವು ಅದರಲ್ಲೇ ಇದು ಮಾಡೋದಕ್ಕೆ ಇವ್ರಿಗೆ ಹೊರಗಡೆ ಹೋಗ್ಲಿಕ್ಕೆ ಚಾನ್ಸ್ ಇಲ್ಲ ಸರ್. ಆ ಥರದಕ್ಕೆ ನಾನು ಅದೊಂದು ಚಾಯ್ಸ್ ಮಾಡಿದೆ ಸರ್. ಆಮೇಲೆ ಈಗ ಹಸು ಸಾಕಣೆಯಲ್ಲಿ ಈ ಸ್ವಚ್ಛತೆಯ ಒಂದು ಪ್ರಾಮುಖ್ಯತೆಯನ್ನು, ಆ ಹಟ್ಟಿಯನ್ನು ಸ್ವಚ್ಛವಾಗಿ ಇಟ್ಕೊಳ್ಳುವಂಥದ್ದು ಅಥವಾ ಹಸುಗಳ ಒಂದು ಮೈಯನ್ನು ತೊಳೆಯುವಂಥದ್ದು, ಅದಕ್ಕೆ ಸ್ನಾನ ಮಾಡಿಸುವಂಥದ್ದು, ಇದೆಲ್ಲ ಎಷ್ಟು ಪ್ರಮುಖವಾಗ್ತದೆ? ಅದು ಬಹಳ ಪ್ರಮುಖ ಆಗ್ತದೆ ಸರ್. ಡೈಲಿ ಬೆಳಗ್ಗೆನ ನಾವು ಅದನ್ನು ಕ್ಲೀನ್ ಮಾಡಬೇಕು, ಮತ್ತು ಹಸು ದಿನ ತೊಳಿಬೇಕು. ಹಸು ತೊಳೆದಾಗ ಅದಕ್ಕೆ ಆರೋಗ್ಯ ಆಗಿರ್ತದೆ. ಅದು ನಾವು ಹೆಂಗೆ ಸ್ವಚ್ಛತೆ ಇರ್ತದೆ ಅದೇ ಥರ ಅದ್ರ ಮೈನೂ ನಾವು ನೋಡ್ಕೊಳ್ಬೇಕು. ನಮ್ದು ಏನು ಆರೋಗ್ಯ ಯಾವ ಥರ ನಾವು ಕಾಪಾಡ್ಕೊಳ್ತೇವೋ ಅದೇ ರೀತಿ ಹಸುನು ನಾವು ಕಾಪಾಡಬೇಕು. ಅವಾಗ ಅದು ಸ್ವಚ್ಛತೆ ಇರ್ತದೆ ಮತ್ತು ಜಾಸ್ತಿ ಬಾಳಿಕೆ ಬರ್ತದೆ. ಮತ್ತು ಕೊಟ್ಟಿಗೆಯನ್ನು ನೀಟಾಗಿ ತೊಳಿಬೇಕು, ಮತ್ತು ಕೊಟ್ಟಿಗೆನೂ ನೀಟಾಗಿರ್ಬೇಕು, ಅಂದರೆ ಮಣ್ಣಿನ ಕೊಟ್ಟಿಗೆ ಆಗಿರಬಾರ್ದು, ಸಿಮೆಂಟ್ ಅವನ್ನೆಲ್ಲ ಏನಾದ್ರು ಮಾಡ್ಕೊಂಡಿರ್ಬೇಕು. ಅವಾಗ ಅದು ಒಳ್ಳೆ ಆರೋಗ್ಯವಾಗಿರ್ತದೆ, ನಮಗೇನು ಖರ್ಚು ಸ್ವಲ್ಪ ಕಡಿಮೆ ಬರ್ತದೆ ಅವಾಗ. ಇವುಗಳಿಗೆ ಕೊಡುವಂತಹ ಒಂದು ಮೇವಿನ ಬಗ್ಗೆ ಹೇಳಿ, ಹಸಿರು ಹುಲ್ಲನ್ನು ನೆಟ್ಟು ಬೆಳೆಸುವಂತಹದ್ದಾಗ್ಬೋದು ಅಥವಾ ತೋಟದಲ್ಲಿ ಲಭ್ಯ ಇರುವಂತಹ ಹುಲ್ಲನ್ನು ಉಪಯೋಗಿಸುವಂತಹದ್ದು, ಮತ್ತು ಒಣಮೇವಾಗಿ ಬೈ ಹುಲ್ಲು ಅಥವಾ ಬೇರೆ ಏನನ್ನು ಉಪಯೋಗಿಸುವಂತಹದ್ದು, ಹಿಂಡಿಯನ್ನು ಕೊಡುವಂತಹದ್ದು, ಈ ಬಗ್ಗೆ ಎಲ್ಲ ಹೇಳಿ. ಹಾ, ಈಗ ನಾವು ಈ ತೋಟ ಮಾಡಿದವ್ರದ್ದೆಲ್ಲ ಕಳೆ ಬಂದೇ ಬರ್ತದೆ, ಅದು ಇಡೀ ವರ್ಷ ಕಾಲಾವಧಿ ಸಿಗುವುದಿಲ್ಲ, ಬೇಸಿಗೆಯಲ್ಲಿ ಮಳೆಗಾಲದಲ್ಲಿ ಸಿಗ್ತದೆ. ನಾವು ಅದಕ್ಕೆ ಈ ಸರ್ಕಾರಿ ಹೈಬ್ರಿಡ್ ತಳಿ ಎಲ್ಲ ಈಗ ಹುಲ್ಲು ಬಂದಾವೆ, ಅದನ್ನು ಹಾಕ್ಕೊಳ್ಬೇಕು. ಅದು ಹಾಕ್ಕೊಂಡ್ರೆ ಹಿಂಡಿ ಪ್ರಮಾಣ ಕಡಿಮೆ ಸಾಕಾಗ್ತದೆ. ಈ ಒಣ ಹುಲ್ಲು ಹಾಕಿದಾಗ ಹಿಂಡಿ ಪ್ರಮಾಣ ಜಾಸ್ತಿ ಹಾಕ್ಬೇಕು, ಒಣ ಹುಲ್ಲಲ್ಲಿ ಹಾಲಿನ ಪ್ರಮಾಣ ಕಡಿಮೆ ಬರ್ತದೆ, ಮತ್ತು ಹಸುನೂ ಅಷ್ಟು ದಷ್ಟಪುಷ್ಟವಾಗಿ ಬೆಳೆಯೋದಿಲ್ಲ. ಹಾಗಾಗಿ ಈ ಸರ್ಕಾರಿ ಹುಲ್ಲು ಅಂತೇಳಿ ಬೆಳಿಬೇಕು. ಅದು ಬೆಳೆದ ಅದಕ್ಕೆ ನೀರೆಲ್ಲ ಬಿಟ್ಟರೆ ಅದು ಒಳ್ಳೆ ಬೆಳೀತದೆ. ಕಂಟಿನ್ಯೂ ಯಾವಾಗ 12 ತಿಂಗಳು ನಾವು ಹಾಕ್ಬೋದು. ನಾವು ಸುಮಾರು 1 ಎಕರೆ ಆಗುವಷ್ಟು ಹುಲ್ಲು ಮಾಡ್ಕೊಂಡಿದ್ದೇವೆ, ಅದೇ ಹುಲ್ಲನ್ನೇ ನಾವು ಹಾಕ್ತೇವೆ. ಅದು ಹುಲ್ಲು ಹಾಕಿದ್ದು ಈ ನಾವು ಹಾಕಿದ್ರೆ ಈ ಗೊಬ್ಬರನೂ ಸ್ವಲ್ಪ ಜಾಸ್ತಿ ಆಗ್ತದೆ, ಅದರಿಂದ ಕಸ ಎಲ್ಲ ಜಾಸ್ತಿ ಇರೋದು. ಅದು ತೆಗೆದು ನಾವು ದಡ್ಡಿಯಿಂದ ತೆಗೆದು ಗೊಬ್ಬರ ಗುಂಡಿಗೆ ಹಾಕ್ತೇವೆ, ಗೊಬ್ಬರ ಗುಂಡಿಯಲ್ಲಿ ಮಾಡಿರ್ತೇವೆ ಅದಕ್ಕೆ ಹಾಕ್ತೇವೆ. ಅವಾಗ ಅದು ಗೊಬ್ಬರನೂ ಸ್ವಲ್ಪ ಜಾಸ್ತಿ ಆಗ್ತದೆ. ಅಂದ್ರೆ ನೇಪಿಯರ್ ಹುಲ್ಲಿದೆ, ಏನಿದೆ ಅದು? ಅದು ನೇಪಿಯರ್ ಸರ್ಕಾರಿ ಅಂತ ಅಂತೇಳಿ ಒಂದು 3-4 ಕ್ವಾಲಿಟಿ ಬರ್ತಾವ ಅದರಲ್ಲಿ. ಈ ಮತ್ತೀಗ ಒಂದು ಈ ಪಶು ಹಾಸ್ಪಿಟ್ಲಲ್ಲೂ ಕೊಡ್ತಾರೆ, ಅದು ಹೆಸರು ಬೀಜ ಕೊಡ್ತಾರೆ. ಅದು ಒಂದು 4-5 ಕಟಿಂಗ್ ಮಾಡಬಹುದು, ಅದನ್ನು ಒಳ್ಳೇದಾಗ್ತದೆ. ಈಗ ನಾವು ಅದನ್ನು ಅದು ಜಾಸ್ತಿ ಬೆಳೆದಿಲ್ಲ. ನಾನು ಈ ಸರ್ಕಾರಿ ದಂಟ್ ಅಂತ ಹೇಳಿ ಬೆಳೆ ಅದು ಜಾಸ್ತಿ ಬೆಳೆದಿದೆ ಸರ್. ನಾನು ಈ ಮೇವಿನ ಬೆಳೆಗಳಿಗೆ ಗೊಬ್ಬರ ಕೊಡುವಂತಹದ್ದು, ನೀರು ಕೊಡುವಂತಹದ್ದು ಇದೆಲ್ಲ ಹೇಗೆ? ಅದು ಸರ್ ಡೈಲಿ ನಾವು ಡೈಲಿ ನಾವು ಈ ನಮ್ಮ ತೋಟಕ್ಕೆ ಯಾವಾಗ ಬಿಡ್ತೇವ ಅವಾಗ ಅದಕ್ಕೂ ಒಂದು ಸಪರೇಟ್ ಒಂದು ಗೇಟ್ ವಾಲ್ ಮಾಡಿರ್ತೇವೆ. ಡೈಲಿ ಇಲ್ಲ ಇಲ್ಲ ನೀರು ಬಿಡ್ತೇವೆ, ಕಡೆ ಗೊಬ್ಬರ ಹಾಕ್ತೇವೆ ನಾವು ಸಪರೇಟ್ ಹಟ್ಟಿ ಗೊಬ್ಬರನು ಹಾಕ್ತೇವೆ, ಪ್ರಾಟಿಜಲ್ಲು ಇದನ್ನು ಸರ್ಕಾರಿ ಗೊಬ್ಬರನು ಹಾಕ್ತೇವೆ. ಅದು ತಿಂಗಳಿಗೆ ಒಂದ್ಸತಿ ಹಾಕ್ಬೇಕು. ಅದಕ್ಕೆ ಹುಲ್ಲಿಗೆ ಹಾಕದಿದ್ರೆ ಅದು ಸರಿ ದಷ್ಟ ಪುಷ್ಟಾಗಿ ಬೆಳೆಯೋದಿಲ್ಲ. ಅದು ದಷ್ಟ ಪುಷ್ಟಾಗಿ ಬೆಳೆದ್ರೆ ಮಾತ್ರ ಅದಕ್ಕೆ ಒಂದು ಅದರಲ್ಲಿ ಟಾನಿಕ್ ಇದೆಲ್ಲ ಜಾಸ್ತಿ ಇರ್ತದೆ. ಈ ಕಡ್ಡಿ ಹಂಗೆ ಬೆಳೆದ್ರೆ ತಿನ್ನೋಕ್ಕೂ ಚಲೋ ಆಗೋದಿಲ್ಲ. ಅದು ಗಟ್ಟಿ ಕಬ್ಬು ಹಂಗೆ ಆಗ್ತದೆ. ಅದು ಹಂಗೆ ಕಡ್ಡಿ ಆಗಬಾರ್ದು. ದಷ್ಟ ಪುಷ್ಟ ಹಸಿರು ಜಾಸ್ತಿ ಇದ್ರೆ ಮಾತ್ರ ಅದಕ್ಕೆ ತಿನ್ನೋಕ್ಕೂ ಒಳ್ಳೇದಾಗ್ತದೆ. ಇಲ್ಲಾದ್ರೆ ಮಷೀನ್ ಎಲ್ಲ ಮಾಡ್ಕೋಬೇಕು, ಮಷೀನಿಗೆ ಹಾಕಿ ಕಡೆ ಹಾಕ್ಬೇಕು. ನಮ್ದು ಮಷೀನ್ ಏನಿಲ್ಲ, ಕತ್ತರಿಸಿ ಹಾಕೋದಿಲ್ಲ ನಾವು, ಡೈರೆಕ್ಟ್ ಹಾಕ್ತೇವೆ. ಒಂದು ತುಂಡು ಬಿಡುದಿಲ್ಲ, ಅವು ಸ್ವಲ್ಪ ಅದಕ್ಕೆ ಹದ ರುಚಿ ಇರ್ತದೆ. ಆಮೇಲೆ ಈಗ ಈ ಹಿಂಡಿ ಎಲ್ಲ ಹೇಗೆ ಕೊಡ್ತೀರಿ? ಹಿಂಡಿ ಸರ್ ನಾವು ಡೈಲಿ 2 ಟೈಮ್ ಕೊಡ್ತೇವೆ. ಒಂದು ವರ್ಷಕ್ಕೆ ನಾವು ಜಾಸ್ತಿ ಹಿಂಡಿ ಕೊಡೋದಿಲ್ಲ. ಸಿಗ್ತದೆ ಸರ್ ಈ ಮಿಕ್ಸ್ ಅಂತೇಳಿ ಬರ್ತದೆ, ಇಲ್ಲಿ TSS ಇವೆಲ್ಲ ಸಿಗ್ತದೆ. ಆ ಮಿಕ್ಸನ್ನು ಕೊಡ್ತೇವೆ ನಾವು. ಬಾಕಿದು ಅದರಲ್ಲಿ ಭಾಳ ನಮೂನಿ ಬರ್ತದೆ, ದಾರ ಅದು ಇದೆಲ್ಲ ಭಾಳ ನಮೂನಿ ಉಂಟು. ನಾವು ಒಂದೇ ಕ್ವಾಲಿಟಿ ಕೊಡ್ತೇವೆ. ನಾವು ದಿನಕ್ಕೆ ಒಂದು ಹಸುಗೆ 1 ಕೆಜಿ ಕೊಡ್ತೇವೆ, ಬೆಳಗ್ಗೆ 1 ಕೆಜಿ, ಸಂಜೆ 1 ಕೆಜಿ ಕೊಡ್ತೇವೆ. ಅದಕ್ಕೂ ಜಾಸ್ತಿ ಕೊಡೋದಿಲ್ಲ ನಾವು. ಈ ಹಸಿ ಮೇವು ಹಾಕೋದಕ್ಕೆ ನಮಗದು ಸಾಕಾಗ್ತದೆ. ಈಗ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಸಮಸ್ಯೆಗಳು ಬರ್ತವೆ? ಆರೋಗ್ಯಕ್ಕೆ ನಮ್ಗೆ ಹಂಗೆ ಜ್ವರ ಬರ್ತದೆ, ಒಂದೊಂದ್ಸರಿ ಕಜ್ಜಿ ಆದಂಗೆ ಆಗ್ತದೆ. ಮತ್ತೆ ಈಚೆಗೆ ಈ ಚರ್ಮ ಗಂಟು ರೋಗ ನಮ್ಗೇನಷ್ಟು ಬರಲಿಲ್ಲ. ನಾವು ಅದಕ್ಕೆ ಈಗ ಮೆಡಿಸಿನ್ ಮಾಡ್ತೇವೆ ಸರ್. ಫಸ್ಟೇ ಇಂಜೆಕ್ಷನ್ ಕೊಡ್ತಾರಲ್ಲ, ಈಗ ಹಾಸ್ಪಿಟ್ಲಿಂದ ಬರ್ತಾರೆ, ಗೌರ್ಮೆಂಟ್ ಹಾಸ್ಪಿಟ್ಲಿಂದ. ಅದು ಕೊಟ್ಟಿದ್ದಕ್ಕೆ ಏನು ಅಷ್ಟೇನು ಸಮಸ್ಯೆ ಏನು ಬರಲಿಲ್ಲ. ಈಗ ಸಣ್ಣ ಪುಟ್ಟ ಜ್ವರ ಅದು ಇದು ಬರ್ತದೆ, ಅವಾಗ ನಾವು ಡಾಕ್ಟ್ರಿಗೆ ಕರೆದು ಈಗ ಸ್ವಲ್ಪ ನಾವು ಅದ್ರ ಬಗ್ಗೆ ನಮ್ಗೆ ಸ್ಟಡಿ ಉಂಟು. ನಾವು ಮೆಡಿಕಲ್ಗೆ ಹೋಗಿ ಇಂಥದ್ದು ಬೇಕು ಇಂಥದ್ದು ಅಂತ ಕೊಟ್ಟರು ತಗೊಬಂದು ಕೊಡ್ತೇವೆ ನಾವು. ಈ ಜ್ವರ ಗಿರ ಸಣ್ಣ ಪುಟ್ಟ ಅದಕ್ಕೆ ಗಾಯ ಗಿಯ ಏನೇ ಆದರೂ ನಾವೇ ಸ್ವಂತ ಮೆಡಿಸಿನ್ ತಂದು ಕೊಡ್ತೇವೆ. ಅದು ಬಿಟ್ಟು ದೊಡ್ಡ ಕಾಯಿಲೆ ಅದಕ್ಕೆ ಏನಾದ್ರು ಗಂಟು ರೋಗ ಅಂಥದ್ದು ಬಂದಾಗ ಮಾತ್ರ ಡಾಕ್ಟ್ರಿಗೆ ಕರೆಸ್ತೇವೆ ನಾವು. ಆಮೇಲೆ ಈಗ ಕೃತಕ ಗರ್ಭಧಾರಣೆಗೆ ಸಂಬಂಧಪಟ್ಟ ಹಾಗೆ ಏನೇನು ಸಮಸ್ಯೆಗಳು ಎದುರಾಗ್ತವೆ, ಮತ್ತೆ ಈ ಗರ್ಭದ ಹಸುವಿನ ಒಂದು ನಿರ್ವಹಣೆ ಅಂದ್ರೆ ಏನೇನು ಮಾಡಬೇಕಾಗ್ತದೆ? ಕೃತಕ ಬಂದಾಗ ಅದು ನಾವು ನೋಡಿದ್ಮೇಲೆ ಇರ್ತದೆ ಅಲ್ಲ, ಕೃತಕ ಅದು ಹೆಂಗೆ ಹಿಟ್ಟಿಗೆ ಯಾವಾಗ ಬಂದದೆ ನಮ್ಗೆ ನೋಡಿದಾಗ ಗೊತ್ತಾಗ್ತದೆ. ಗಮನಿಸ್ಬೇಕು, ದಿನ ನೋಡ್ತಾನೆ ಇರ್ಬೇಕು. ಅದಕ್ಕೆ ಅವಾಗ ಡಾಕ್ಟ್ರಿಗೆ ಹೇಳ್ತೇವೆ ನಾವು. ಡಾಕ್ಟರ್ ಬಂದು ಗರ್ಭಧಾರಣೆ ಮಾಡಿ ಹೋಗ್ತಾರೆ. ಒಂದೊಂದು ಟೈಮಿಗೆ ಫೇಲ್ ಆದಾಗ ಮತ್ತೆ ರೀ ಮಾಡಬೇಕು. ಈಗ ಮಾಡಿದಷ್ಟು ಸಕ್ಸಸ್ ಆಗ್ತದೆ ಇಲ್ಲ, ಆದರೆ ನಮಗೇನು ಗೊತ್ತಿಲ್ಲ. ನಾವು ಮಾಡಿದ ಸುಮಾರು ಒಂದು 80% ಸಕ್ಸಸ್ ಆಗದೆ ನಮ್ಮ ಮನೆಯಲ್ಲಿ. ಎಲ್ಲೋ ಒಂದೆರಡು ಸತಿಗೆ ಒಂದು ಪ್ರಾಬ್ಲಮ್ ಬಂದಿದೆ ಬಿಟ್ಟರೆ ನಮ್ಗೆ ಆ ಪ್ರಾಬ್ಲಮ್ ಬಂದಿದೆ ನೆನಪಿಲ್ಲ ಅಂದರೂ ತೊಂದರೆ ಇಲ್ಲ, ಅಷ್ಟು ಮಟ್ಟಿಗೇನು ಪ್ರಾಬ್ಲಮ್ ಇಲ್ಲ ಸರ್. ಈಗ ಕೃತಕ ಗರ್ಭಧಾರಣೆಗೆ ಹೀಟಿಗೆ ಬಂದಿದೆ ಅಂತ ಹೀಗೆ ಗೊತ್ತಾಗ್ತದೆ ಸರ್? ಅದು ಸ್ವಲ್ಪ ರಸ ಬಂದಂಗೆ ಆಗ್ತದೆ. ಹಾಂ, ಮತ್ತು ಅದರದ್ದು ಭಾವ ಚೇಂಜ್ ಆಗ್ತದೆ ಸರ್, ಕೂಗ್ತದೆ. ಕೆಲವೊಂದು ಟೈಮ್ ನಾವು ಕಸ ಎಲ್ಲ ತೆಗಿಲಿಕ್ಕೆ ಕ್ಲೀನ್ ಮಾಡಿ ನಮ್ಮ ಮೇಲೆ ಆರ್ಲಿಕ್ಕೆ ಬಂದಂಗೆ ಮಾಡ್ತದೆ, ಓದಿತದೆ. ನಾರ್ಮಲ್ ಆಗಿ ಇರುವುದಿಲ್ಲ ಅದನ್ನು, ಅವಾಗ ಗೊತ್ತಾಗ್ತದೆ ಸರ್ ಹಿಂಗೆ ಉಂಟು ಪರಿಸ್ಥಿತಿ ಅಂತೇಳಿ. 24 ಗಂಟೆ ಒಳಗೆ ಮಾಡಬೇಕು. ಅವಾಗ ನಾವು ಡಾಕ್ಟ್ರಿಗೆ ಹೇಳ್ತೇವೆ, ಅವಾಗ ಡಾಕ್ಟರ್ ಬರ್ತಾರೆ. ಬೈಪ್ ಸಂಸ್ಥೆ ಅಥವಾ ಈ ನಮ್ದು ಇವೆಲ್ಲ ಸುಮಾರಷ್ಟು ಇದಾವೆ ಇಲ್ಲಿ, ಯಾರಿಗಾರು ಒಬ್ರಿಗೆ ಕಾಲ್ ಮಾಡಿದ್ರೆ ಬರ್ತಾರೆ. ಈಗ ಗಬ್ಬದ ಹಸುವಿನ ಒಂದೊಂದು ಕಾಳಜಿ ಅಂದ್ರೆ ಏನೇನು ಮಾಡಬೇಕು? ಈ ಗಬ್ಬದ ಹಸು ಕಾಳಜಿ ಅಂದರೆ ಅದಕ್ಕೆ ಜಾಸ್ತಿಯಾಗಿ ಕೋಲ್ಡ್ ಗಿಲ್ಡ್ ಆಗದಿದ್ದಂಗೆ ನೋಡ್ಕೊಳ್ಬೇಕು ಸ್ವಲ್ಪ. ಈಗ ನಾವು ಈ ಹೈಬ್ರಿಡ್ ದನ ಇದ್ದಿದ್ದಕ್ಕೆ ಮಾತ್ರ ಈ ಬಾಕಿದ ಲೋಕಲ್ ದನಕ್ಕಾದ್ರೆ ಏನೂ ಬೇಡ. ಈ ಇವಕ್ಕಾದ್ರೆ ಸ್ವಲ್ಪ ನಾವು ಆಹಾರದಲ್ಲಿ ಸ್ವಲ್ಪ ಎಲ್ಲ ಸ್ವಲ್ಪ ಮುತುವರ್ಜಿ ವಹಿಸ್ಬೇಕು. ಹೆಚ್ಚು ಪೋಷಕಾಂಶ ಜಾಸ್ತಿ ಇರಬೇಕು. ಈ ಹಸಿ ಹುಲ್ಲು ಫುಲ್ ಹಾಕಿದ್ದಕ್ಕೆ ಅದರದ್ದೇನು ಸಮಸ್ಯೆನೇ ಬರುದಿಲ್ಲ ಸರ್. ನಾವೇನು ಯಾವಾಗೂ ಕ್ಯಾಲ್ಸಿಯಂ ಅವು ಎಲ್ಲ ಯಾವಾಗೂ ಕೊಡಲೇ ಇಲ್ಲ ಸರ್. ಈ ಹಸಿ ಮಾತ್ರ ಕೊಡೋದೇ ಇಲ್ಲ ಸರ್. ನಾವು ಅಷ್ಟು ಅದು ಪ್ರಾಬ್ಲಮ್ ಕಂಡ್ರೆ ಯಾವಾಗೋ ನಮ್ಗೆ ಈಗ ಒಂದು 15-20 ವರ್ಷದ ಇದ್ರೊಳಗಿನ ನಾವೇನು 1-2 ಸತಿ ಕೊಟ್ಟರಿರ್ಬೋದು, ಇಲ್ಲಾರು ಕೊಡಲೇ ಇಲ್ಲ. ನಾವು ಹಸಿ ಹುಲ್ಲು ಹಾಕೋದಕ್ಕೆ ಆ ಸಮಸ್ಯೆ ಬರುವುದೇ ಇಲ್ಲ ಸರ್. ಆಮೇಲೆ ಈಗ ಪ್ರತಿ 6 ತಿಂಗಳಿಗೆ ಒಂದ್ಸರಿ ಅಥವಾ ವರ್ಷಕ್ಕೊಂದ್ಸರಿ ಕಾಲುಬಾಯಿ ಜ್ವರ ವಿರುದ್ಧ ಲಸಿಕೆಯನ್ನು ಕೊಡಿಸ್ತಾರೆ? ಲಸಿಕೆ ಕೊಡ್ತಾರೆ ಸರ್, ವರ್ಷಕ್ಕೆ 2 ಸತಿ ಕೊಟ್ಟು 6 ತಿಂಗಳು. ಹಾಂ, ಅವರೇ ಬರ್ತಾರೆ ಸರ್. ನಾವು ಪ್ರತಿ ನಮ್ಮ ಹಳ್ಳಿಯೊಳಗೆ ಏನೇನು ಯಾರು ದನ ಇದ್ರೆ ಅಷ್ಟು ದನಕ್ಕೂ ಕೊಡ್ತಾರೆ ಅವರು. ಅವಾಗ ನಮ್ಮ ಬಂದಾಗ ನಾವು ಅವರು ಬಂದೇ ಬರ್ತಾರೆ, ಅವಾಗ ಕೊಡಿಸ್ತೇವೆ ನಾವು ಸರ್. ಹಾಗಾಗಿ ಅದ್ರ ಸಮಸ್ಯೆಯನ್ನು ಬರಲಿಲ್ಲ ಸರ್. ಆಮೇಲೆ ಈಗ ಈ ಕೊಟ್ಟಿಗೆಯಲ್ಲಿ ನೊಣಗಳ ಒಂದು ಸಮಸ್ಯೆ ಬರ್ತದಲ್ಲ, ಇದರ ಒಂದು ನಿರ್ವಹಣೆ ಎಲ್ಲ ಹೇಗೆ ಸರ್? ಅದು ಕ್ಲೀನ್ ಆಗಿ ನಾವು ಮೇಂಟೈನ್ ಮಾಡಿದ್ರೆ ನೊಣ ಸಮಸ್ಯೆನೆ ಬರುವುದಿಲ್ಲ ಸರ್. ನೀರು ನಿಲ್ಬಾರ್ದು, ಮತ್ತೆ ಈ ಸಗಣಿಯನ್ನು ದಿನ ಕೊಟ್ಟಿಗೆ ತೊಳಿಬೇಕು, ಬಸ್ದು ಹೋಗ್ಬೇಕು. ಅದು ಬಸ್ದು ಹೋದ್ರೆ ಅದೇನು ನೊಣದೇನು ಪ್ರಾಬ್ಲಮ್ ಆಗೋಲ್ಲ. ಅಷ್ಟೇನಾದ್ರು ಬಂದ್ರೆ ಈ ಬುಟೆಕ್ಸ್ ಅಂತೇಳಿ ಸಿಗ್ತದೆ, ಅವಾಗ ಒಂದು ಸಿಂಪರಣೆ ಮಾಡಿದ್ರೆ ಆಯ್ತು ಸರ್, ಮತ್ತೇನು ಸಮಸ್ಯೆ ಬರುವುದಿಲ್ಲ. ಅದು ನಿರ್ವಹಣೆನೇ ಮೇನ್ ಸರ್, ಅದಕ್ಕೆ ನಿರ್ವಹಣೆ ಕರೆಕ್ಟ್ ಇದ್ರೆ ಏನು ಪ್ರಾಬ್ಲಮೇ ಬರುದಿಲ್ಲ ಸರ್. ಆಮೇಲೆ ಈಗ ಗೋಬರ್ ಗ್ಯಾಸ್ ಘಟಕ ಅಂತ ಏನಾದ್ರು ಮಾಡ್ಕೊಂಡಿದ್ರ? ಇಲ್ಲ ಸರ್. ಇಲ್ಲ, ಸಗಣಿ ಮತ್ತೆ ಗಂಜಲಲ್ಲಿ ಏನ್ ಮಾಡ್ತೀರಿ? ನಾವು ಒಂದು ತೊಟ್ಟಿ ಅಂತ ಮಾಡಿದ್ರಿ, ಅದರೊಳಗೆ ಹಾಕಿ ವರ್ಷಕ್ಕೊಂದ್ಸತಿ ಒಂದು ವಿಲೇವಾರಿ ಮಾಡ್ತೇವೆ ತೋಟಕ್ಕೆ. ನಿಮ್ಮ ತೋಟಕ್ಕೆ ಬರ್ತದೆ? ನಮ್ಮ ತೋಟಕ್ಕೆ ಬರ್ತದೆ ಸರ್, ನಮ್ಗೆ ಸಾಕಾಗುದಿಲ್ಲ, ಬೇರೆ ಕಡೆನು ಸ್ವಲ್ಪ ತರಬೇಕಾಗ್ತದೆ, ಆದ್ರೂ ಸುಮಾರು ಒಂದು 75% ಸಾಕು ಸರ್ ನಮ್ಗೆ. ಕೋಳಿ ಸಾಕಣೆಯ ಬಗ್ಗೆ ಹೇಳಿ, ಇದನ್ನ ಯಾವಾಗ ಪ್ರಾರಂಭ ಮಾಡಿದ್ರಿ, ಇದರಲ್ಲಿ ನಿಮಗೆ ಹೇಗೆ ಆಸಕ್ತಿ ಬಂತು? ಸರ್, ನಾನು ಫಸ್ಟ್ ಅಡಕೆಪರ ಮಾಡ್ತಿದ್ದೆ ಸರ್. ಅಡಕೆಪರದಲ್ಲಿ ಲಾಸ್ ಆಗ್ಬಿಡ್ತು, ಒಂದು 7-8 ಲಕ್ಷ ರೂಪಾಯಿ ಲಾಸ್ ಆಯ್ತು. ಅವಾಗ ಸಂಸಾರ ನಿರ್ವಹಣೆಗೆ ಕಷ್ಟ ಆಗೋಯ್ತು, ಸಾಲಾಗಿಲ್ಲ 98ರಲ್ಲಿ ಸರ್. ಅವಾಗ ನಮ್ಮ ತಾಯಿಯರಿದ್ರು, ನಮ್ಮ ತಾಯಿಯರು ಏನಾದ್ರು ಮಾಡು ಮಗ ಅಂದ್ರು, ನಮ್ಮ ತಂದೆಯರಿಲ್ಲ ಆಗಿದ್ರು, ತಾಯಿ ನಾವೇ ಆಗಿದ್ರು. ಅವಾಗ ನನಗೆ ಜಸ್ಟ್ ಅಷ್ಟು ಮ್ಯಾರೇಜು ಆಗಿತ್ತು, ಜಸ್ಟ್ 2000ರಲ್ಲಿ ಮ್ಯಾರೇಜ್ ಆಗಿತ್ತು. ಅವಾಗ ನಮ್ಮ ಮನೆಯವರೆಲ್ಲ ಸೇರಿ ನಾನು ಈ ಸಂಸಾರ ನಿರ್ವಹಣೆಗೆ ಕಷ್ಟ ಆಗಿ ಈ ಊರು ಬಿಟ್ಟು ಹೋಗ್ಬೇಕು ಡಿಸೈಡ್ ಮಾಡಿ ಯೋಚನೆ ಮಾಡ್ತಿದ್ರು. ನಮ್ಮ ಮನೆಯವರು ಬಾಂಬೆದಾಗ ಅವಾಗ ಕೆಲಸ ಮಾಡ್ತಿದ್ರು, ಅವರು ಸಾವುಕಾರಿಗೆ ಸುನೀಲ್ ಶೆಟ್ಟಿ ಮನೆಗೆ ಅವ್ರು ಕೆಲಸ ಮಾಡ್ತಿದ್ರು. ಅವ್ರ ಮನೆಗೆ ಕೆಲಸಕ್ಕೆ ಹೋಗು ಅಂತ ಹೇಳಿಬಿಟ್ರು, ಅಂದ್ರೆ ಇಲ್ಲಿ ನಿರ್ವಹಣೆ ಕಷ್ಟ ಅಂತೇಳಿ. ಕಡೆ ನಮ್ಮಅಮ್ಮ ಅಂದ್ರು, ಮಗ ನೀವು ಈಗ ಹೋಗೋದೆಲ್ಲ ಸರಿಯಾಗೋದಿಲ್ಲ, ಇಲ್ಲೇ ಉಳಿ, ಏನಾದ್ರು ಮಾಡು. ಹಾಂ, ನಮ್ಮಅಮ್ಮ ಸಂಘದಲ್ಲಿ 7,000 ರೂಪಾಯಿ ಸಾಲ ತೆಗೆಸ್ಕೊಟ್ರು ನನಗೆ, ಸ್ವಸಹಾಯ ಸಂಘದಲ್ಲಿ. ಆ ಸ್ವಸಹಾಯ ಸಂಘದ ಸಾಲ ತಗೊಬಂದು ನಾನು ಕೋಳಿ ತಗೊಬಂದೆ, ಅವಾಗ 500 ಕೋಳಿ ತಗೊಬಂದೆ. ಅವಾಗ ಒಳ್ಳೆ ಅದು ಫಸ್ಟ್ ಬ್ಯಾಚ್ ಆಗಿದ್ವು, ಒಳ್ಳೆ ಬೆಳೀತದ. ಕಡೆ ನಮ್ಮನೆಯವ್ರದ್ದು ಬಂಗಾರ ಹಿಂಗಾರ ಇಟ್ಟು ಏನೋ ಮಾಡಿ ಒಟ್ಟು ಅದು ಸಾಕಿದ್ವಿ. ಅವಾಗಿಂದ ಸ್ಟಾರ್ಟ್ ಆಗಿ ನಾ ಹಿಂತಿರುಗಿ ನೋಡಲೇ ಇಲ್ಲ ಸರ್. 500 ಕೋಳಿಯಿಂದ ಪ್ರಾರಂಭ ಮಾಡಿದ್ ಸರ್ ನಾನು ಅಷ್ಟೇ. ಒಂದ್ 2 ವರ್ಷ ಕೊಟ್ಟಿಗೆ ವ್ಯವಸ್ಥೆ ಎಲ್ಲ ಹೇಗೆ ಮಾಡ್ಕೊಂಡ್ರಿ? ಶೆಡ್ ನಾವು ಸಡ್ ಸಣ್ಣ ಪುಟ್ಟ ಮಾಡ್ಕೊಂಡ್ರೆ, ಅವಾಗ ಅಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ದುಡ್ಡಿಲ್ಲ ಆಗಿತ್ತು. ಒಬ್ಬರದು ಒಂದು ಸಣ್ಣ ಒಂದು ಮನೆ ಕೊಟ್ಟಿಗೆ ತರ ಇತ್ತು, ಅದರಲ್ಲೇ ಬಿಟ್ಟರು. ಕಡೆಗೆ ಒಂದೊಂದೇ ಕಟ್ಟರೆ ಸರ್, ಕಡೆಗೆ ಏನು ಪ್ರಾಬ್ಲಮ್ ಅಲ್ಲ. ಕಡೆಗೆ ನಾನು ರೀಸೇಲಿಗೆ ಇಲ್ಲೊಂದು ಅಂಗಡಿನೂ ಮಾಡಿದೆ, ಅಂಗಡಿಗೆ ನನ್ನ ತಮ್ಮ ಹೋಗ್ತಿದ್ದ. ನಾವು ಏನೇನು ಇವತ್ತು ನಮ್ಮ ಹತ್ರ ಏನು ಉಂಟು ಎಲ್ಲ ಅಲ್ಲಿಂದಾನೆ ಮಾಡಿದ್ವಿ ಸರ್. ಎಲ್ಲ ಪಿಗ್ಮಿ ಕಟ್ಟೋದು ಅದು ಇದ್ರ ಮಾಡ್ಕೊಂಡು ಸಾಲಾಗಿಲ್ಲ ತೀರಿಸ್ಕೊಂತ ಬಂದ್ರಿ ಸರ್. ಈಗೇನು ಅದರಿಂದನೇ ನಾವು ಬೆಳೆದಿದ್ರು ಅಂತ ಹೇಳ್ಬೋದು. ಸಂಗತಿಗೆ ನಾನು ಸ್ವಲ್ಪ ಗ್ರಾಮ ಪಂಚಾಯತ್ ಮೆಂಬರ್ ಆದೆ ಸರ್. ದೇವ್ರದಿಂದ ಸುಮಾರು 5 ಸತಿ ಗೆದ್ದೆ ಪಂಚಾಯತ್. ಹಾಂ, ಊರವ್ರ ಸಹಕಾರ ಫುಲ್ ಉಂಟು ಸರ್. ಊರವ್ರು ಸಹಕಾರದಿಂದನೇ ಎಲ್ಲಿ ಹೋದರೂ ನನಗೆ ಯಲ್ಲಾಪುರ ತಾಲೂಕಲ್ಲಿ ಕೈತನ್ ಬಾಯಿ ಅಂತೇಳಿ ಒಂದು ಹೆಸರು ಬರಲಿಕ್ಕೆ ಈ ಪಂಚಾಯತಿಗೆ ಬಂದಾಗ ಆಯ್ತು ಸರ್. ಅದು ಅದರ ಬಗ್ಗೆ ಸ್ವಲ್ಪ ಆಮೇಲೆ ಬರುವ. ಈಗ ಕೋಳಿ ಸಾಕಣೆ ಬಗ್ಗೆ ಹೇಳಿಗ, ಒನ್ ಡೇ ಓಲ್ಡ್ ಚಿಕ್ ಅಂತ ಹೇಳ್ತೀವಿ, ಅಥವಾ ಒಂದು ದಿವಸಗಳಾಗ ಆ ಕೋಳಿ ಮರಿಗಳನ್ನು ನೀವು ತಗೊಂಬರ್ತೀರಿ, ಇದನ್ನು ಎಲ್ಲಿಂದ ತಗೊಂಬರ್ತೀರಿ, ಅಥವಾ ಒಂದು ಕಂಪನಿ ಮೂಲಕ ಒಪ್ಪಂದ ಮಾಡ್ಕೊಂಡು ಮಾಡುವಂಥದ್ದು ಹೇಗೆ ಇದು? ಅದಕ್ಕೆ ಸರ್ ಸ್ವಲ್ಪ ನಾವು ಅಷ್ಟು ಸಣ್ಣ 500 ಕೋಳಿ ಸಾಕೋದಕ್ಕೆ ಈ ಕಂಪ್ನಿಗೆ ಡೈರೆಕ್ಟ್ ಇನ್ ತರ್ಲಿಕ್ಕೆ ಆಗೋದಿಲ್ಲ ಸರ್, ಏಜೆಂಟ್ ಯಾರು ನೋಡ್ಬೇಕು ಸರ್. ನಾವು ಏಜೆಂಟ್ ಥ್ರೂ ತರ್ತೇವೆ ಸರ್, ಹುಬ್ಳಿಯಿಂದ ತರ್ತೇವೆ ಅವರಿಗೆ. ನಮ್ಗೆ ಯಾವಾಗ ಬೇಕಂತ ವಾರಕ್ಕೆ 2 ಸತಿಗೆ ಬರ್ತದೆ ಅದು, ಅವಾಗ ಶುಕ್ರವಾರ ಅಥವಾ ಮಂಗಳವಾರ ಬರ್ತದೆ. ನಮ್ಗೆ ಯಾವ ಡೇಟಿಗೆ ಬೇಕಂತೇಳಿ ನಾವು ಅವರಿಗೆ ಆರ್ಡರ್ ಹಾಕಿದ್ರೆ ಅವ್ರು ತಂದು ಕೊಡ್ತಾರೆ ಸರ್. ನಾವು ಇಲ್ಲಿ ಬಂದಾಗ ಅಮೌಂಟ್ ಕೊಟ್ಟರೆ ಆಯ್ತು. ಸ್ವಲ್ಪ ಪರಿಚಯ ಇದ್ರೆ ಒಂದು ವಾರ ಬೇಕಾದ್ರೆ ನಿಲ್ತಾರೆ ಅವರು, ಪರಿಚಯದ ಮೇಲೆ ನಮ್ದು ಯಾವಾರ ಹೆಂಗೆ ನಡೆಸ್ತಾರೆ ಆ ಥರ. ಒನ್ ಡೇ ಮರಿ ಅಂತಂದು ನಾವು ಅದಕ್ಕೆ ಕರೆಂಟ್ ಎಲ್ಲ ಇದು ವ್ಯವಸ್ಥೆ ಮಾಡಿ ನೆಲಕ್ಕೆ ಪೇಪರ್ ಹಾಕಿ ಪೇಪರ್ ಮೇಲೆ ಖಾಲಿ ಬಿಡೋದು. ಅದು ಅದಕ್ಕೆ ಬಿಟ್ಟು ನೀರು ಹಾಕ್ಬೇಕು, ಒಂದು ತಾಸು ಬಿಟ್ಟು ನೀರು ಹಾಕ್ಬೇಕು. ಈಗ ಮರಿ ತಂದಾಗೆ ನೀರು ಕೊಡಬಾರ್ದು, ಅದು ಸ್ವಲ್ಪ ಹಿಕ್ಕಿ ಅಂತ ಹೇಳ್ತಾರಲ್ಲ ಅದು ಹಾಕ್ಬೇಕು, ಅದರೊಳಗೆ ಮೆಡಿಸಿನ್ ಎಲ್ಲ ಇರ್ತದೆ ಅದು ಹೋಗ್ಬೇಕು. ಅದು ಹೋದಾದ ನಂತರ ನಾವು ನೀರು ಕೊಡ್ಬೇಕು ಫಸ್ಟ್, ಗ್ಲುಕೋಸ್ ಮತ್ತು ಸಕ್ಕರೆ ಮಿಕ್ಸ್ ಮಾಡಿ ಕೊಡ್ತಾರೆ ಅದಕ್ಕೆ. ಅದು ಕೊಟ್ಟಾದ ನಂತರ ಅದಕ್ಕೆ ಒಂದೂವರೆ ಎರಡು ತಾಸು ಆದ ನಂತರ ಫೀಡ್ ಹಾಕ್ಬೇಕು. ಅದು ಆ ದಿವಸದಿಂದ ಕರೆಂಟ್ ಅದಕ್ಕೆ ಸುಮಾರು ಒಂದು 60 ಡಿಗ್ರಿ ಸೆಲ್ಸಿಯಸ್ ಹೀಟಲ್ಲಿ ಇರಬೇಕು ಆ ಏರಿಯಾನ. ಅದೇ ಥರ ನಾವು 7 ದಿವಸ ಸಾಕ್ಬೇಕು. 7 ದಿವಸ ಆದ ನಂತರ ಅದಕ್ಕೆ ಒಂದು ಲೊಸೋಟ ಅಂತೇಳಿ ಒಂದು ಔಷಧಿ ಬರ್ತದೆ, ಆ ಔಷಧಿಯನ್ನು ಕಣ್ಣಿಗೆ ಹಾಕುವಂಥದ್ದು. ಈ ಕೊಕ್ಕರೆ ರೋಗ ಎಲ್ಲ ಬರುವಂಥದ್ದು ಆ ಥರ ರೋಗ ಬರಬಾರ್ದು ಹಾಕೋದು ಸರ್. ಅದು 7 ದಿನಕ್ಕೆ ಹಾಕ್ತಾರೆ. ಅದರ ನಂತರ ಸ್ವಲ್ಪ ಅದು ಸ್ವಲ್ಪ ದೊಡ್ಡಾಗ್ತದೆ, ಸುಮಾರು ಒಂದು 100-150 ಗ್ರಾಮ್ ಬಂದಿರ್ತದೆ 7 ದಿನಕ್ಕೆ. ಅವಾಗ ಅದು ಸ್ವಲ್ಪ ಸೈಜನ್ನು ಸ್ವಲ್ಪ ಏರಿಯಾನ ದೊಡ್ಡ ಮಾಡ್ತಾ ಹೋಗ್ಬೇಕು ಸರ್. ಅವಾಗ ಅದು ಸುಮಾರು 20 ದಿನಕ್ಕೆ ಅಲ್ಲಿಂದ ಮತ್ತೊಂದು ಕಡೆ ಶಿಫ್ಟ್ ಮಾಡ್ಬೇಕು ಸರ್. ಅಲ್ಲಿಂದ 20 ದಿನದಿಂದ ಮತ್ತೊಂದು ಕಡೆ ಶಿಫ್ಟ್ ಆದರೆ ಸುಮಾರು 32 ದಿನಕ್ಕೆ ಮಾರ್ಲಿಕ್ಕೆ ಬರ್ತದೆ ಸರ್. 35 ದಿನಕ್ಕಂತೂ ಮಿನಿಮಮ್ ಈಗಿನೊಂದು ಫುಡ್ಡಿಗೆ ಬರ್ತದೆ. ಅಲ್ಲೂ ಒಂದು ಲಾಸ್ಟ್ ಬಿಡ್ಬೇಕು ಸರ್, 3 ಥರ ಸಡ್ಡಿರ್ಬೇಕು ಮರಿಗೆ, ಸೆಕೆಂಡ್ ಥರ್ಡ್ ಅಲ್ಲಿಂದ ಮಾರುದು ಸರ್. ನಾವೇನು ಮಾಡ್ತಿದ್ರು ಅಂದರೆ ಅಲ್ಲಿ ಅಂಗಡಿಗೆ ರೀಸೇಲ್ ಆಗೋದ್ರಿಂದ ನಮ್ಮ ಹತ್ರ ಸುಮಾರು ಒಂದು 40-50 ದಿನ ತನಕ ಕೋಳಿ ಇರ್ತದೆ ಸರ್. ಇಲ್ಲಾಂದರೆ 35 ದಿವಸಕ್ಕೆ ಮಾರಿಬಿಡ್ತಾರೆ ಜನ ಎಲ್ಲ. ನಾವು ಮಾತ್ರ 40 ದಿವಸ ಆಗೋ ತನಕ, ಅದು ಸ್ವಲ್ಪ ಈ ಹಳ್ಳಿಲೆಲ್ಲ ಸ್ವಲ್ಪ ಬಲ್ತರೆ ಅದಕ್ಕೆ ಡಿಮ್ಯಾಂಡ್ ಜಾಸ್ತಿ ಸರ್. ಹಾಂ, ಬಲ್ತರೆ ಈ ಪೇಟೆಲ್ಲೆಲ್ಲ ಹಂಗಲ್ಲ ಸರ್, ಅದು ಎಳೆ ಕೋಳಿಗೆ ಅವ್ರು ಜಾಸ್ತಿ ರುಚಿ ಜಾಸ್ತಿ. ಈ ಕಬಾಬ್ ಎಲ್ಲ ಮಾಡಲಿಕ್ಕೆ ಎಳೆ ಕೋಳಿನೇ ಜಾಸ್ತಿ ರುಚಿ. ಈ ಬಲ್ತರೆ ಸಾರ್ಗಿರಿ ಎಲ್ಲ ಮಾಡೋರೆಲ್ಲ ಸ್ವಲ್ಪ ಬಲ್ತಿದ್ ಬೇಕಂತ ಈ ಹಳ್ಳಿಲೆಲ್ಲ ಬಲ್ತಿದ್ದಕ್ಕೆ ಜಾಸ್ತಿ ಡಿಮ್ಯಾಂಡ್ ಸರ್. ಹಂಗಾಗಿ ನಾವು ಸುಮಾರು 45 ದಿವಸವರೆಗೂ ಇಟ್ಕೊಂತೇವೆ ಸರ್. ಆಮೇಲೆ ಈಗ 500 ಮರಿಗಳನ್ನ ಬಿಟ್ಟರೆ 500 ಮರಿಯೂ ಕೂಡ ದೊಡ್ಡದಾಗಿ ಬೆಳೀತದವ ಅಥವಾ ಕೆಲವು ಸಾಯ್ತವ? ಸಾಯ್ತಾವ ಸರ್, ಸುಮಾರು ಒಂದು 10% 20% ವರೆಗೂ ಕೆಲವು ಟೈಮ್ ಸಾಯ್ತಾವ ಸರ್. ಚಳಿಗೆಲ್ಲ ಸ್ವಲ್ಪ ಜಾಸ್ತಿ ಹಾರ್ಟ್ ಅಟ್ಯಾಕ್ ಆಗೋದಕ್ಕಿಂತ ಈ ಸಣ್ಣ ಮರಿನೇ ಸ್ವಲ್ಪ ಸಾಯ್ತದೆ ಸರ್. ಅದು ದಣಿ ಮರಿಗೆ ಫೀಲ್ಡ್ ಎಲ್ಲ ಅಷ್ಟೆಲ್ಲ ಸಮಸ್ಯೆ ಬಂದರೆ ಸಾಯ್ತದೆ ಸರ್. ಕೆಲವು ಟೈಮ್ನ 90% ಸಿಗ್ತದೆ, ಸುಮಾರು ಒಂದು 85% ಅಂತೂ ಸಿಕ್ಕೇ ಸಿಗ್ತದೆ ಸರ್. ಅದಕ್ಕೇನು ಪ್ರಾಬ್ಲಮ್ ಇಲ್ಲ ಸರ್, 85% ಅಂತೂ ಸಿಕ್ಕೇ ಸಿಗ್ತದೆ. ಆಮೇಲೆ ಈಗ ಬೆಡ್ ಅಂತ ಹೇಳಿ ಈಗ ಮರದ ಹೊಟ್ಟು ಹಾಕ್ತಿರೋ ಅಥವಾ ಉಮಿ ಕರಿ ಹಾಕ್ತಿರೋ, ಹೇಗೆ? ನಾವು ಉಮಿ ಹಾಕ್ತೇವೆ ಸರ್, ಉಮಿ ಹಾಕ್ತೇವೆ ಸರ್. ಈಗ ಅದ್ರದ್ದು ಇದ್ರ ಪ್ರಕಾರ ಒಂದ್ಸತಿ ಉಮಿ ಹಾಕಿ ಅದು ಸ್ವಲ್ಪ ದೊಡ್ಡ ಮಾಡ್ತಾ ಹೋಗ್ಬೇಕು. ನಮ್ದು ಸ್ವಲ್ಪ ಚೇಂಜ್ ಮಾಡಿದ್ರೆ ಸರ್, ನಾವು ಏನು ಮಾಡಿದ್ರು ಅಂದರೆ ಒಂದ್ಸತಿಗೆ ಆ ಮರಿಗೆ ಸ್ವಲ್ಪ ಕಡಿಮೆ ಹಾಕೋದು, ಅದ್ರ ಮೇಲೆ ಪೇಪರ್ ಹಾಕೋದು, ಅದ್ರ ನಂತರ 3-4 ದಿವಸ ಆದ ನಂತರ ಅದ್ರ ಮೇಲೆ ಉಮಿ ಹಾಕ್ತಾ ಹೋಗೋದು. ಹಾಗೆ ನಾವು ಉಮಿ ದಿನಾಲು ಹಾಕ್ತೇವೆ ಸರ್, ಡೇಲಿ ಅಂದ್ರೆ ಅದು ಸ್ವಲ್ಪ ರಾಡಿ ಆಗಬಾರ್ದು ಅಂತೇಳಿ ಹಾಕ್ತೇವೆ ಸರ್ ನಾವು. ಹಂಗಾಗಿ ನಮ್ಗೆ ಡೇಲಿ ಬೇಕು ಉಮಿ. ಈ ದೊಡ್ಡ ದೊಡ್ಡ ಫಾರ್ಮಲ್ಲರ ಏನು ಮಾಡಿ ಒಂದೇ ಸತಿ ಹಾಕ್ತಾರೆ, ಕಡೆಗೆ ಅದನ್ನೇ ಸ್ವಲ್ಪ ದೊಡ್ಡ ಮಾಡ್ತಾ ಹೋಗ್ತಾರೆ. ನಾವು ಹಂಗೆ ಮಾಡೋದಿಲ್ಲ ಸರ್, ಡೇಲಿ ಹಾಕ್ತಾರೆ ಸರ್ ನಾವು. ಈಗ ಇವುಗಳಿಗೆ ಕುಡಿಯುವ ನೀರಿನ ಒಂದು ವ್ಯವಸ್ಥೆ ಮತ್ತು ಆಹಾರ ಕೊಡುವಂಥದ್ದೆಲ್ಲ ಹೇಗೆ? ಅದಕ್ಕೆಲ್ಲ ಡಿಂಕರ್, ಆಟೋಮೆಟಿಕ್ ಡಿಂಕರ್ ಸರ್. ಈಗ ಒಂದು ಸತಿಗೆ ನಾವು ಕಾಕ್ ಚಾಲು ಮಾಡಿಬಿಟ್ರೆ ಆಯ್ತು, ಎನಿ ಟೈಮ್ ನೀರು ಬರ್ತದೆ ಬರ್ತದೆ ಸರ್. ಅದು ಯಾವಾಗ ಅದಕ್ಕೆ ಬೇಕೋ ಅಲ್ಲಿ ಹೋಗೋದು ಕುಡಿತದೆ ಸರ್. ಅದು ಅಲ್ಲ ಸರ್, ಇದು ರೌಂಡ್ ಇರ್ತದೆ, ರೌಂಡಲ್ಲಿ ಕುಡಿತದೆ. ಕುಕ್ಕುದು ಅಂದ್ರೆ ಮೊಟ್ಟೆ ಕೋಳಿಗೆ ಅದು ಕುಕ್ಕುದು, ಇದು ಕುಕ್ಕುದು ಬೇಡ. ಇದಕ್ಕೆ ನೀರು ಅಲ್ಲಲ್ಲೇ ಒಂದು ಸುಮಾರು ಫೀಟ್ ಲೆಕ್ಕದಲ್ಲಿ ಇಡಬೇಕು, ಸಣ್ಣ ಕೋಳಿಗೆ ಡೌನ್ ಇಡಬೇಕು, ದೊಡ್ಡಾದಾಗ ಹೈಟ್ ಇಡಬೇಕು. ಸುಮಾರು 1.5 ಫುಟ್ ಹೈಟ್ ಅವ್ರಿಗೆ ಲಾಸ್ಟಿಗೆ ಇಡಬೇಕು. ಈ ಫಸ್ಟಿಗೆ ಸ್ವಲ್ಪ ನೆಲದ ಲೆವೆಲ್ ಇಡಬೇಕು, ಅಂತರ ಒಂದಿದ್ರೆ ಸಾಕು ಸರ್. ಅದು ಶೆಡ್ಡಿನ ಒಳಗಡೆ ಈ ಟೆಂಪರೇಚರ್ ಅಥವಾ ಒಂದು ತಾಪಮಾನವನ್ನು ನಿಯಂತ್ರಣ ಮಾಡೋದು ಹೇಗೆ, ಬಲ್ಬ್ ಎಲ್ಲ ಹಾಕೋದೆ? ಹೌದು ಸರ್, ಅದಕ್ಕೊಂದು ನಾವು ಟೆಂಪರೇಚರ್ ಬೇಕೇ ಬೇಕು. ಇದಕ್ಕೆ ಟೆಂಪರೇಚರ್ ಇಲ್ದ್ರೆ ಆಗೋದೇ ಇಲ್ಲ. ಸೈಡಿಗೆಲ್ಲ ಫುಲ್ ಕವರ್ ಇರಬೇಕು, ಈ ಹಗಲಿಗೆಲ್ಲ ಟೆಂಪರೇಚರ್ ನೋಡ್ಕೊಂಡು ಅದು ಎತ್ತಬೇಕು, ಗಾಳಿ ಬರಬೇಕು. ರಾತ್ರಿಗೆಲ್ಲ ಮುಚ್ಚಬೇಕು, ಅದು ಏನು ಮುಚ್ಚಬೇಕು, ಮತ್ತು ಕರೆಂಟ್ ಹಾಕಬೇಕು. ಈ ದೊಡ್ಡದಾಗ ಅಷ್ಟೇನು ಟೆಂಪ್ರೇಚರ್ ಅವಶ್ಯಕತೆ ಇರೋದಿಲ್ಲ ಸರ್. ಈ ಮೇನ್ ಅಂದರೆ 10-12 ದಿವಸನೇ ಮೇನು, 12 ದಿವಸ ಆಗೋ ತನಕ ಮಾತ್ರ ಅವಕ್ಕೆ ಮಕ್ಕಳು ಸಾಕ್ದಂಗೆ ಸಾಕ್ಬೇಕು ಸರ್. ಹಾಂ, ಅದಕ್ಕೆ ಅದ್ರ ನಂತರವೂ ಸ್ವಲ್ಪ ನಡೀತದೆ ಸರ್, ಏನು ಪ್ರಾಬ್ಲಮ್ ಇಲ್ಲ ಅದಕ್ಕೆ. ಈಗ ಬೇಸಿಗೆಯಲ್ಲಿ ಈಗ ಮಾಡಿಗೆ ಏನಾದರೂ ಸೊಗೆ ಏನಾದರೂ ಹಾಕ್ಬೇಕು? ಅದು ಸೊಗೆ ಹಾಕಬೇಕು, ಇಲ್ಲಾರು ಸರ್ ಡ್ರಿಪ್ ಅಂತದ್ದು ಏನಾದ್ರು ನೀರಿನ ವ್ಯವಸ್ಥೆ ಮಾಡ್ಕೋಬೇಕು ಸರ್. ನೀರು ಜಾಸ್ತಿ ಉಂಟು ಹತ್ರ ನಮ್ಮ ಹತ್ರ ಅಂದರೆ ನಾವು ನೀರು ಬಿಡುವಂತ ಸ್ಪ್ರಿಂಕ್ಲರ್ ಮಾಡ್ಬೋದು. ಅದು ಒಂದು ಎಷ್ಟು, ಒಂದು 12 ಗಂಟೆಗೆ ಸುಮಾರು ಸ್ಟಾರ್ಟ್ ಮಾಡಿದ್ರೆ ಒಂದು 2.5-3 ಗಂಟೆವರೆಗೆ ಮಾಡಿದ್ರೆ ಸಾಕು ಸರ್, ಕಡೆಗೆ ಡೌನ್ ಆಟೋಮೆಟಿಕ್ ಡೌನ್ ಆಗ್ತದೆ ಸರ್. ಅವಾಗ ಮತ್ತೆ ಬೇಕು ಹೇಳಿಲ್ಲ. ಮಳೆಗಾಲದಲ್ಲಿ? ಮಳೆಗಾಲದಲ್ಲಿ ನಾವು ಸಾಕೋದಿಲ್ಲ ಸರ್, ನಮ್ದು ಈ ವಾತಾವರಣಕ್ಕೆ ಆಗೋದಿಲ್ಲ ಸರ್. ಚಳಿ ಜಾಸ್ತಿ ಇರ್ತದೆ, ಮತ್ತೆ ಮೆಂಟೆನೆನ್ಸ್ ಸಿಕ್ಕಾಪಟ್ಟೆ ಬರ್ತದೆ ಸರ್, ಸ್ಮೆಲ್ ಎಲ್ಲ ಭಾಳ ಬರ್ತದೆ. ಹಾಗಾಗಿ ಸಾಕೋದಿಲ್ಲ ಸರ್ ನಾವು. ಮಳೆಗಾಲ ಒಂದು 2-3 ತಿಂಗಳು ನಾವು ಬಂದು. ಆಮೇಲೆ ಈಗ ಗೊಬ್ಬರದ ನಿರ್ವಹಣೆ ಎಲ್ಲ ಹೇಗೆ ಅಂದ್ರೆ, ತಕ್ಷಣ ತೆಗೆದ ತಕ್ಷಣ ಮಾರಾಟ ಮಾಡ್ತೀರಾ ಅಥವಾ ತೋಟಕ್ಕೆ ಹಾಕ್ತೀರಾ ಅಥವಾ ಹೇಗೆ? ಹೌದು, ಈಗ ಅದಕ್ಕೆ ಭಾರಿ ಡಿಮ್ಯಾಂಡ್ ಅದೇ ಸರ್. ಈಗೇನು ಹಿಂಡಿ ತರ್ತಾರಲ್ಲ ನಾವು, ಅದೇ ಚಿಲ್ಲಕ್ಕೆ ತುಂಬಿ ಹೊಲ್ದು ಬಿಟ್ರೆ ಆಯ್ತು ಸರ್. ಹೊಲ್ದು ನೀವು ಆಗದೇಳಿ 50 ಕಿಲೋ ಬ್ಯಾಗ್ ಸರ್, ಒಂದು 40 ಕಿಲೋ ಬರ್ತದೆ ಸರ್. ಅದು ನಾವು ಹೆಂಗೆ ಬೇಕಾದ್ರೂ ಮಾಡ್ಕೋಬಹುದು. ಹಾಂ, ಅದು ಸರ್ ಕಿಲೋದ ಬ್ಯಾಗಿಗೆ ಎಷ್ಟು? 250 ರೂಪಾಯಿಗೆ ಮಾರ್ತೀವಿ ಸರ್. ಹಾಂ, ಇಲ್ಲಿ ಬಂದು ತಗೊಂಡು ಹೋಗ್ಬಿಡ್ತಾರ ಅವ್ರು. ನಾವು ಮಾಡೋದೇ ತಡ ಸರ್, ಬಂದು ಒಯ್ದೇ ಬಿಡ್ತಾರ, ಬುಕ್ ಮಾಡ್ತಾರೆ ಸರ್. ನಮಗೂ ಸ್ವಲ್ಪ ಬೇಕಾಗ್ತದೆ, ನಾವು ಅಷ್ಟೆಲ್ಲ ಮಾರೋದಿಲ್ಲ ಸರ್. ವರ್ಷಕ್ಕೊಂದು 500-600 ಚೀಲ ಅಷ್ಟೇ ಮಾರೋದು ನಾವು, ಬಾಕಿದೆಲ್ಲ ನಮ್ಮ ತೋಟಕ್ಕೆ ಹಾಕ್ತೇವೆ ಸರ್ ನಾವು. ಈಗ ಒಟ್ಟಿನಲ್ಲಿ ಈಗ ಕೋಳಿ ಸಾಕಾಣಿಕೆ ಅಂತೇಳಿ ಎಷ್ಟು ಖರ್ಚು ಬರುತ್ತದೆ, ಎಷ್ಟು ಲಾಭದಾಯಕ ಇದೆ ಸರ್? ಒಂದು 500 ಮರಿ ಬಿಟ್ಟರೆ ಸರ್, ಈಗ ಒಂದು ಮರಿಗೆ ಅದು ರೇಟ್ ಇದ್ದಂಗೆ ಸರ್, ಎಲ್ಲ ಟೈಮಿಗೂ ಒಂದೇ ಥರ ಇರೋದಿಲ್ಲ. ಒಂದು 15-20 ಸಾವಿರ ರೂಪಾಯಿ ದುಡಿಬೋದು ಸರ್, ಒಂದು 500 ಮರಿ ಒಂದು ತಿಂಗಳಲ್ಲಿ. ಅದು 2 ಬ್ಯಾಚ್ ಮಾಡ್ಬೇಕು ಸರ್, 16-17 ದಿನಕ್ಕೆ 20 ದಿನಕ್ಕೆ ಒಂದು ಬ್ಯಾಚ್ ಬಿಡ್ಬೇಕು ನಾವು. ಈಗ ಒಂದು ಬ್ಯಾಚ್ ಆದ ನಂತರ ಮತ್ತೊಂದು ಬ್ಯಾಚ್ ಬಿಡೋದು ಅಂದರೆ ಆಗೋದಿಲ್ಲ. 2 ಸಟ್ಟಿ ಇರಬೇಕು ಸರ್, 2 ಸಟ್ಟಿ ಇದ್ರೆ ಒಂದು ತಿಂಗಳಿಗೆ ಒಂದೊಂದು 20 ದಿವಸಕ್ಕೆ ಒಂದು 15-16 ಸಾವಿರ ರೂಪಾಯಿ ದುಡಿಬೋದು. ಒಂದು 30 ಸಾವಿರ ರೂಪಾಯಿ ದುಡಿಬೋದು, ಒಂದು ಆಳು ಬೇಕು, 30 ಸಾವಿರ ರೂಪಾಯಿ ದುಡಿಬೇಕು. 30 ಸಾವಿರಲ್ಲಿ ಒಂದು 20-22 ಸಾವಿರ ರೂಪಾಯಿ ಉಳಿತದೆ ಸರ್. ಈ ಆಳಿಗೆಲ್ಲ ಕೊಟ್ಟು ಎಲ್ಲ ಖರ್ಚು ತೆಗೆದ್ರೆ ಒಂದು 20-22 ಸಾವಿರಕ್ಕಿಂತ ತೊಂದರೆ ಇಲ್ಲ, ದೊಡ್ಡ ಪ್ರಮಾಣ. ಈಗ ರೀಸೇಲ್ ಮಾಡಿದ್ರೆ ಮತ್ತೆ ಸ್ವಲ್ಪ ಜಾಸ್ತಿ ಸಿಗ್ತದೆ ಸರ್. ನಾವಲ್ಲಿ ಮನೆಯಲ್ಲೇ ಮಾರೋದು ಅಥವಾ ನಮ್ದು ಅಂಗಡಿ ಸ್ವಂತ ಅಂಗಡಿ ಇದ್ದರೆ ಅವಾಗ ಸ್ವಲ್ಪ ಜಾಸ್ತಿ ಸಿಗ್ತದೆ ಸರ್. ಸ್ವಲ್ಪ ಗ್ರಾಮ ಪಂಚಾಯತ್ ಸದಸ್ಯರಾಗಿಯೂ ಕೂಡ ನೀವು ದುಡಿತಾ ಇದ್ರಿ, ಇದರ ಅನುಭವದ ಬಗ್ಗೆ ಹೇಳೀಗ. ಗ್ರಾಮ ಪಂಚಾಯತ್ನ ಮೂಲಕ ಸಾಮಾನ್ಯವಾಗಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಸಾಕಷ್ಟು ಯೋಜನೆಗಳಿವೆ, ಇದರ ಅನುಷ್ಠಾನದಲ್ಲೆಲ್ಲ ಈ ಸದಸ್ಯರ ಒಂದು ಪಾತ್ರ ಏನು ಅಂತ? ಸರ್, ಗ್ರಾಮ ಪಂಚಾಯತ್ ಬರಬೇಕಂದ್ರೆ ಫಸ್ಟ್ ನಮಗೊಂದು ತಾಯಿ ಹೃದಯ ಬರಬೇಕು ಸರ್. ಇಲ್ಲಿ ಕಾನೂನಂತೆ ಕೆಲಸ ಮಾಡೋದು ಒಂದು ಭಾಗ, ಮತ್ತು ಈ ಮಾನವೀಯತೆ ದೃಷ್ಟಿಯಿಂದ ಮಾಡೋದು ಎರಡನೇ ಭಾಗ. ಈಗ ಕಾನೂನು ಪಾಲಿಸ್ಬೇಕು, ಒಬ್ಬನಿಗೆ ಸಹಾಯನೂ ಮಾಡಬೇಕು. ಈಗ ಒಂದು ಮನುಷ್ಯನಿಗೆ ಒಂದು ಮನೆ ಕೊಡಬೇಕಂದ್ರೆ ಪಟ್ಟ ಬೇಕು ಅದು ಬೇಕು ಅಂತಾರೆ. ಅದನ್ನು ಬಿಟ್ಟು ನಾವು ಈ ಗ್ರಾಮ ಪಂಚಾಯತ್ ಆಸ್ತಿಯೊಳಗೆ ಗಾಂವಟಾಣ ಅದು ಏನಾದ್ರು ಸೃಷ್ಟಿ ಮಾಡಿ ಅವನೊಂದು ಮನೆ ಕೊಟ್ಟರೆ ಅವನಿಗೂ ಒಂದು ಬದುಕಾಗ್ತದೆ, ಅನುಕೂಲ ಆಗ್ತದೆ ಆ ಥರ ಸರ್. ಈ ಗ್ರಾಮ ಪಂಚಾಯತಲ್ಲಿ ಉದ್ಯೋಗ ಖಾತ್ರಿ ಕೆಲಸ ಭಾಳ ಒಳ್ಳೆ ಕೆಲಸ ಸರ್. ಈ ರೈತರಿಗೆ ಭಾಳ ಅನುಕೂಲ ಆಗಿದೆ ಸರ್. ಒಂದು ಕೃಷಿ ಹೊಂಡ ಹೊಡಿಬೋದು, ಬದು ನಿರ್ಮಾಣ ಮಾಡ್ಬೋದು, ಹೊಸ ತೋಟ ಮಾಡ್ಬೋದು, ಕಡೆಗೆ ಡ್ರೈನೇಜ್ ಮಾಡ್ಬೋದು, ಕಡೆಗೆ ಕೋಳಿ ಸಡ್ ಮಾಡ್ಬೋದು, ದನದ ಕೊಟ್ಟಿಗೆ ಮಾಡ್ಬೋದು, ಬಾವಿ ಮಾಡ್ಬೋದು, ಹಲವಾರು ಕೆಲಸಗಳು ಮಾಡ್ಬೋದು ಸರ್. ಜನರ ಸಹಕಾರನೂ ಬೇಕು ಸರ್ ಅದಕ್ಕೆ. ಈ ಜನರ ಸಹಕಾರ ಅಂದರೆ ಕೂಲಿಗೆ ಜನನೇ ಬರಬೇಕು. ಇಲ್ಲಿ ಮೇನ್ ಅಂದರೆ ಕೂಲಿಗೆ ಕಷ್ಟ ಸರ್, ಜನ ಬರೋದೇ ಕಷ್ಟ. ಏನೇನೋ ಒಂದು ವಿಶ್ವಾಸದ ಮೇಲೆ ಆಗ್ತದೆ ಸರ್, ಕೆಲಸ ಭಾಳ ಆಗ್ತದೆ ಸರ್. ಬಹಳ ಸಂತೋಷ ಕೇತನ್ ಡಿಸೋಜ ಅವರೇ, ಹೈನುಗಾರಿಕೆಯನ್ನ ಮಾಡ್ತಾ ಇದ್ರಿ, ಕೃಷಿಯನ್ನು ಕೂಡ ಮಾಡ್ಕೊಂಡು ಬಂದಿದ್ರಿ, ಜೊತೆಗೆ ಕೋಳಿ ಸಾಕಣೆ, ಹಾಗೆ ನೀವು ಗ್ರಾಮ ಪಂಚಾಯತ್ ಸದಸ್ಯರಾಗಿಯೂ ಕೂಡ ದುಡಿತಾ ಇದ್ರಿ. ನಿಮ್ಮ ಅನುಭವನ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಕೃಷಿ ಜೊತೆಗೆ ಕೋಳಿ ಸಾಕಾಣಿಕೆ ಮತ್ತು ಹೈನುಗಾರಿಕೆ ಅನುಭವ ಕುರಿತು ಯಲ್ಲಾಪುರ ತಾರೇಹಳ್ಳಿ ಗ್ರಾಮದ ಕೈತಾನ್ ಬಿ ಡಿಸೋಜ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಟಿಎಸ್ ಪ್ರಸಾದ್. ಶ್ರೋತೃಗಳೇ, ನಮ್ಮ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೃಷಿ ಮಾಹಿತಿ ಕೇಳೋಣ. ರಬ್ಬರ್ ಕೃಷಿಯು ಲಾಭದಾಯಕವಾಗಬೇಕಿದ್ರೆ ಕೆಲವೊಂದು ಬೇಸಾಯ ಕ್ರಮಗಳನ್ನು ವ್ಯವಸ್ಥಿತವಾಗಿ ಮಾಡಬೇಕಾಗ್ತದೆ. ವೈಜ್ಞಾನಿಕವಾಗಿ ಟ್ಯಾಪಿಂಗ್ ಮಾಡುವಂತಹದ್ದು ಕೂಡ ಅತ್ಯಂತ ಪ್ರಮುಖವಾದಂತಹ ವಿಚಾರ. ಟ್ಯಾಪಿಂಗ್ ಮಾಡುವಂತಹದ್ದು ವೈಜ್ಞಾನಿಕವಾಗಿ ಇಲ್ಲದೆ ಹೋದರೆ ಇಳುವರಿ ಕಡಿಮೆಯಾಗಬಹುದು. ಕೃಷಿಕರು ಸ್ವತಃ ತಾವೇ ತೋಟಕ್ಕೆ ಹೋಗಿ ಟ್ಯಾಪಿಂಗಿನ ತೊಂದರೆಗಳನ್ನು ಗುರುತಿಸಬೇಕಾಗ್ತದೆ. ತೋಟಗಳಲ್ಲಿ ಮಾಡುವಂತಹ ಕೆಲವೊಂದು ಸಣ್ಣ ಪುಟ್ಟ ನ್ಯೂನತೆಗಳು ಕೂಡ ಇಳುವರಿ ನಷ್ಟ ಆಗುವುದಕ್ಕೆ ಕಾರಣ ಆಗಬಹುದು. ಪ್ರತಿ ಸಲವೂ ಟ್ಯಾಪಿಂಗ್ ಮಾಡುವಾಗ ತುಂಡಾಗುವಂತಹ ತೊಗಟೆಯ ಪ್ರಮಾಣ ಅಳತೆಯಲ್ಲಿ ಹೆಚ್ಚು ಕಮ್ಮಿ ಆಗಬಹುದು. ಹಿಂಗಾನೆ ಕುತ್ತಿ ಟ್ಯಾಪಿಂಗ್ ಮಾಡದೇ ಇರುವಂತಹದ್ದು, ನೀರುಡುಗೆ ನಿಯಮಿತವಾಗಿ ಗಾಯ ಮಾಡಲಿರುವುದು, ಟ್ಯಾಪಿಂಗ್ ತೊಗಟೆಯ ಇಳಿಜಾರನ್ನು ಕ್ರಮಬದ್ಧವಾಗಿ ಅಳವಡಿಸದೇ ಇರುವಂತಹದ್ದು, ಟ್ಯಾಪಿಂಗ್ ಸಮಯವನ್ನು ಸರಿಯಾಗಿ ಪಾಲಿಸದೇ ಇರುವಂತಹದ್ದು, ಈ ಎಲ್ಲ ನ್ಯೂನತೆಗಳನ್ನು ಕಾರ್ಮಿಕರೊಂದಿಗೆ ಚರ್ಚಿಸಿ ಸರಿಪಡಿಸಿದರೆ ಒಟ್ಟು ಇಳುವರಿಯಲ್ಲಿ ಹೆಚ್ಚಳವನ್ನು ಗಮನಿಸಬಹುದು. ಅಧಿಕ ಅಂತರದ ಟ್ಯಾಪಿಂಗ್ ಮಾಡುವಂತಹದ್ದು ಇನ್ನೊಂದು ಪ್ರಮುಖವಾದಂತಹ ವಿಚಾರ. ನಿರ್ದಿಷ್ಟ ಅಂತರವನ್ನು ನೀಡಿ ಉತ್ತೇಜಕ ಔಷಧಿಯನ್ನು ಹಚ್ಚಿ ಮಾಡುವಂತಹ ಟ್ಯಾಪಿಂಗ್ಗೆ ಕೃಷಿಕರಲ್ಲಿ ಹೆಚ್ಚಿನ ಒಂದು ಪ್ರಚಾರ ಇದೆ. 3 ದಿವಸಕ್ಕೊಂದ್ಸಾರಿ, 4 ದಿವಸಕ್ಕೊಮ್ಮೆ, ವಾರದಲ್ಲಿ ಒಮ್ಮೆ, ಹೀಗೆ 3 ರೀತಿಯಲ್ಲಿ ಟ್ಯಾಪಿಂಗ್ ರೀತಿಗಳನ್ನು ರಬ್ಬರ್ ಮಂಡಳಿಯು ಶಿಫಾರಸು ಮಾಡಿದೆ. ಇದರಲ್ಲಿ ವಾರಕ್ಕೊಮ್ಮೆ ಎನ್ನುವಂತಹದ್ದು ಹೆಚ್ಚು ಪ್ರಾಧಾನ್ಯತೆಯನ್ನು ಪಡ್ಕೊಂಡಿದೆ. ವಾರಕ್ಕೊಮ್ಮೆ ಟ್ಯಾಪಿಂಗ್ ಅನ್ನು ಮಾಡುವುದರಿಂದ ಕೆಲವೊಂದು ಅನುಕೂಲತೆಗಳಿವೆ. ಖರ್ಚು 45% ಕಡಿಮೆ ಆಗ್ತದೆ. ಮರಗಳು ದೀರ್ಘಕಾಲದವರೆಗೆ ಇಳುವರಿಯನ್ನು ನೀಡುತ್ತದೆ. ಮರಗಟ್ಟುವ ರೋಗ ಕಡಿಮೆ ಆಗ್ತದೆ. ದಿಮ್ಮಿಯ ಬೆಳವಣಿಗೆ ಹೆಚ್ಚಾಗ್ತದೆ. ಕೃಷಿಕರಿಗೆ ಇನ್ನಿತರ ದಿವಸಗಳಲ್ಲಿ ತಮ್ಮ ಕೆಲಸ ಕಾರ್ಯಗಳನ್ನು ನಡೆಸುವುದಕ್ಕೆ ಸಮಯಾವಕಾಶ ಸಿಗ್ತದೆ. ಉದ್ಯೋಗವಿದ್ದವರಿಗೆ ರಜಾದಿನಗಳಲ್ಲಿ ಹೆಚ್ಚು ಸಮಯವನ್ನು ಉಪಯೋಗಿಸಿ ಹಾಲಿಳಿಸಬಹುದು. ಟ್ಯಾಪರ್ಗಳ ಅಭಾವವನ್ನು ಇದರಿಂದ ಕಡಿಮೆ ಮಾಡಬಹುದು. ವಾರದಲ್ಲೊಮ್ಮೆ ಟ್ಯಾಪಿಂಗ್ ಮಾಡುವ ಟ್ಯಾಪರ್ಗೆ 1 ವಾರದಲ್ಲಿ 7 ಹೆಕ್ಟೇರ್ ರಬ್ಬರ್ ತೋಟವನ್ನು ಟ್ಯಾಪಿಂಗ್ ಮಾಡಬಹುದು. ಇನ್ನು ನಿಯಂತ್ರಿತ ಮೇಲ್ಮುಖ ಟ್ಯಾಪಿಂಗ್, ಇದು ಕೂಡ ಇನ್ನೊಂದು ಪ್ರಮುಖವಾದಂತಹ ವಿಚಾರ. ರಬ್ಬರ್ ಮರಗಳಲ್ಲಿ ಸಾಮಾನ್ಯವಾಗಿ ಹಾಲಿಳಿಸುವ ತೊಗಟೆಯ ಮೇಲಿರುವ ತೊಗಟೆಯಲ್ಲಿ ದೀರ್ಘಕಾಲದವರೆಗೆ ಟ್ಯಾಪಿಂಗ್ ಮಾಡುವ ರೀತಿ ನಿಯಂತ್ರಿತ ಮೇಲ್ಮುಖ ಟ್ಯಾಪಿಂಗ್ ಆಗಿದೆ. ಮರದ ಸುತ್ತಳತೆಯು 4ರಲ್ಲೊಂದು ಉದ್ದದಲ್ಲಿ ಟ್ಯಾಪಿಂಗ್ ಇಳಿಜಾರು 45°ಯಷ್ಟು ಓರೆಯಾಗಿ ಇಡಬೇಕು. 5% ಸಾಂದ್ರತೆಯ ಎಥಿಫೋನ್ ಅನ್ನು ತಿಂಗಳಿಗೆ 1 ಸಾರಿ ಹಚ್ಚಬೇಕು. ನೂತನ ವಿನ್ಯಾಸಗೊಳಿಸಿದ ಗೂಜ್ ಕತ್ತಿಯನ್ನು ಉಪಯೋಗಿಸಿಕೊಂಡು ಟ್ಯಾಪಿಂಗ್ ಅನ್ನು ಮಾಡಬೇಕು. ಇಳುವರಿಯು ಕಡಿಮೆ ಇರುವಂತಹ ಮರಗಳಲ್ಲಿ, ಟ್ಯಾಪಿಂಗಿನ ತೊಂದರೆಯಿಂದ ಹೊಸ ತೊಗಟೆಯಲ್ಲಿ ಟ್ಯಾಪಿಂಗ್ ಸಾಧ್ಯವಾಗದ ಮರಗಳಲ್ಲಿ ನಿಯಂತ್ರಿತ ಮೇಲ್ಮುಖ ಟ್ಯಾಪಿಂಗ್ ಅನ್ನು ಮಾಡಬಹುದು. ಸರಾಸರಿ 50%ಕ್ಕಿಂತಲೂ ಹೆಚ್ಚು ಇಳುವರಿಯನ್ನು ನಿಯಂತ್ರಿತ ಮೇಲ್ಮುಖ ಟ್ಯಾಪಿಂಗ್ನಿಂದ ಪಡೆಯಬಹುದು. ಮಳೆಗಾಲದಲ್ಲಿ ರೈನ್ ಗಾರ್ಡಿಂಗ್ ವ್ಯವಸ್ಥೆಯನ್ನು ಮಾಡಿಕೊಳ್ಳುವಂತಹದ್ದು ಕೂಡ ಇನ್ನೊಂದು ಪ್ರಮುಖವಾದಂತಹ ವಿಚಾರ. ಪಾಲಿಥಿನ್ ರೈನ್ ಗಾರ್ಡಿಂಗ್, ಮಿಡಿ ರೈನ್ ಗಾರ್ಡಿಂಗ್, ಟ್ಯಾಪಿಂಗ್ ಶೇಡ್, ಇವುಗಳಲ್ಲಿ ಯಾವುದಾದರೂ ಒಂದನ್ನು ಉಪಯೋಗಿಸಿ ರೈನ್ ಗಾರ್ಡಿಂಗ್ ಅನ್ನು ಮಾಡಬಹುದು. ಇದರಿಂದ ಮಳೆಗಾಲದಲ್ಲಿ ಮರಗಳ ಆರೋಗ್ಯಕ್ಕೆ ಹಾನಿಯಾಗದ ರೀತಿಯಲ್ಲಿ ಕ್ರಮಬದ್ಧವಾದ ಅಂತರವನ್ನು ನೀಡಿ ತೋಟದ ಇಳುವರಿಯು ಹೆಚ್ಚಾಗುವುದಕ್ಕೆ ಅನುಕೂಲವಾಗುತ್ತದೆ. ರಬ್ಬರ್ ಬೆಳೆಯಲ್ಲಿ ಗೊಬ್ಬರ ನೀಡುವಿಕೆಯು ಕೂಡ ಅಷ್ಟೇ ಪ್ರಮುಖವಾದಂತಹ ವಿಚಾರವಾಗಿದೆ. ಮಣ್ಣು ಎಲೆಯನ್ನು ವಿಶ್ಲೇಷಿಸಿ ಗೊಬ್ಬರ ನೀಡಿದರೆ ಇಳುವರಿಯು ಹೆಚ್ಚಿಸುವುದರೊಂದಿಗೆ ಖರ್ಚನ್ನು ಕಡಿಮೆ ಮಾಡಬಹುದು. ಇದಲ್ಲದೆ ಮರ ಕಟ್ಟುವ ರೋಗದ ಹಾವಳಿಯನ್ನು ಕಡಿಮೆ ಮಾಡುವುದಕ್ಕೂ ಕೂಡ ಸಾಧ್ಯ ಇದೆ. ಮಣ್ಣು ಮತ್ತು ಎಲೆಯನ್ನು ವಿಶ್ಲೇಷಿಸುವುದಕ್ಕೆ ಸಾಧ್ಯ ಆಗದೇ ಇರುವಂತಹ ಕೃಷಿಕರು ನೇರವಾಗಿ ಗೊಬ್ಬರವನ್ನು ರಬ್ಬರ್ ಬಣ್ಣಳಿಯ ಶಿಫಾರಸಿನಂತೆ ನೀಡಬಹುದು. ಮಣ್ಣಿನಲ್ಲಿ ತೇವಾಂಶ ಇರುವಾಗ ಮಾತ್ರ ಗೊಬ್ಬರವನ್ನು ಹಾಕಬೇಕು. ಗೊಬ್ಬರವು ನೀರಲ್ಲಿ ಕೊಚ್ಚಿ ಹೋಗದ ಹಾಗೆ ಹಾಗೂ ಆವಿಯಾಗದ ಹಾಗೆ ಜಾಗೃತಿಯನ್ನು ವಹಿಸಬೇಕು. ವೈಜ್ಞಾನಿಕ ರೀತಿಯ ಗೊಬ್ಬರ ನೀಡುವಿಕೆಯಿಂದ ಇಳುವರಿಯ ಸಾಮರ್ಥ್ಯದ ಜೊತೆಗೆ ಹೆಚ್ಚಿನ ಆದಾಯವನ್ನು ನಿರೀಕ್ಷಿಸಬಹುದು. ಅಕಾಲಿಕ ಎಲೆ ಉದುರುವಿಕೆ ಎನ್ನುವಂತಹ ರೋಗದಿಂದ 30-50% ಇಳುವರಿಯಲ್ಲಿ ನಷ್ಟ ಸಂಭವಿಸುತ್ತದೆ. ಮಳೆಗಾಲದ ಆರಂಭದಲ್ಲಿ 1% ಬೋರ್ಡೋ ಸಿಂಪರಣೆ ಅಥವಾ ಕಾಪರ್ಆಕ್ಸಿ ಕ್ಲೋರೈಡ್ ಅನ್ನು ಸ್ಪ್ರೇ ಆಯಿಲ್ನೊಂದಿಗೆ ಮಿಶ್ರಣಗೊಳಿಸಿ ಸಿಂಪಡಿಸಿದರೆ ತೋಟಕ್ಕೆ ಸಂರಕ್ಷಣೆಯನ್ನು ನೀಡಬಹುದು. ಮೈಕ್ರೋ ಸ್ಪ್ರೇಯಿಂಗ್ನಿಂದ ಸ್ಪ್ರೇ ಮಾಡುವುದರಿಂದ ಖರ್ಚು ಕಡಿಮೆಯಾಗುತ್ತದೆ, ಹೆಚ್ಚು ಸುಲಭವಾಗುತ್ತದೆ ಹಾಗೂ ಹೆಚ್ಚು ಫಲಪ್ರದವಾಗುತ್ತದೆ. ಹುಡಿ ಶಿಲೀಂಧ್ರ ರೋಗ, ತೊಗಟೆ ಕೊಳೆಯುವಿಕೆ, ಕೊರಿನೋಸ್ಪೋರ ರೋಗ, ಡ್ರೈ ರಾಟ್, ಪ್ಯಾಚ್ ಕ್ಯಾಂಕರ್, ಬೇರು ರೋಗ ಇವುಗಳನ್ನು ಸರಿಯಾದ ಸಮಯಕ್ಕೆ ಪತ್ತೆ ಹಚ್ಚಿ ಕ್ರಮಬದ್ಧವಾದಂತಹ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಅನುಸರಿಸುವುದರಿಂದ ಮರಗಳು ಆರೋಗ್ಯದಿಂದ ಇರುವ ಹಾಗೆ ನೋಡಿಕೊಳ್ಳಬಹುದು. ಹಾಗೆಯೇ ರಬ್ಬರ್ ತೋಟಗಳಲ್ಲಿ ಮಣ್ಣು ಹಾಗೂ ಜಲ ಸಂರಕ್ಷಣೆಯ ಕಡೆಯೂ ಕೂಡ ಗಮನವನ್ನು ಕೊಡಬೇಕಾಗುತ್ತದೆ. ರಬ್ಬರ್ ತೋಟದ ಸುತ್ತ ಇರುವ ಸಮತಟ್ಟುಗಳು ಇವುಗಳನ್ನು ಮಳೆಗಾಲದ ಆರಂಭದಲ್ಲಿ ಸ್ವಚ್ಛಗೊಳಿಸಬೇಕು. ಇಂಗು ಗುಂಡಿಗಳಿರುವ ತೋಟಗಳಲ್ಲಿ ಅವುಗಳನ್ನು ಶುಚಿಗೊಳಿಸಿ ಹೆಚ್ಚಿನ ಮಳೆ ನೀರು ಸಂಗ್ರಹ ಆಗುವ ಹಾಗೆ ಹಾಗೂ ಭೂಮಿಯಲ್ಲಿ ಇಂಗುವ ಹಾಗೆ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು. ಮುಚ್ಚಲು ಬೆಳೆಯನ್ನು ಸಂರಕ್ಷಿಸಬೇಕು. ಮಣ್ಣು ಹಾಗೂ ಜಲ ಸಂರಕ್ಷಣೆಯಿಂದ 15-20% ಇಳುವರಿಯು ಹೆಚ್ಚುವುದು ಕಂಡುಬಂದಿದೆ. ಹಾಗೆಯೇ ಕಳೆ ನಿಯಂತ್ರಣದ ಕಡೆಯೂ ಕೂಡ ರೈತರು ಗಮನವನ್ನು ಕೊಡಬೇಕಾಗುತ್ತದೆ. ತೋಟದ ಕಳೆಗಳನ್ನು ವರ್ಷದಲ್ಲಿ 2 ಸಲವಾದರೂ ತೆಗಿಬೇಕು. ಇವುಗಳನ್ನು ತೋಟದಲ್ಲಿ ಮರಗಳಿಗೆ ಹೊದಿಕೆ ನೀಡುವುದಕ್ಕೆ ಉಪಯೋಗಿಸಬಹುದು. ಇದರಿಂದ ಮಣ್ಣಿನ ಸಾರಾಂಶದ ಸಂರಕ್ಷಣೆಯೂ ಕೂಡ ಆಗ್ತದೆ. ರಬ್ಬರ್ ತೋಟದಲ್ಲಿರುವಂತಹ ಸಣ್ಣ ರಬ್ಬರ್ ಮರಗಳನ್ನು ಹಾಗೂ ಪ್ರಯೋಜನವಿಲ್ಲದ ಇನ್ನಿತರ ಮರಗಳನ್ನು, ಚಿಗುರುಗಳನ್ನು, ಸಣ್ಣ ಗಿಡಗಳ ಗುತ್ತಿಗಳನ್ನು ಕಡಿದು ತೆಗಿಬೇಕು. ಇನ್ನಿತರ ವೃಕ್ಷಗಳ ರೆಂಬೆಗಳನ್ನು ನಿಯಂತ್ರಿಸಬೇಕು. ಇದರಿಂದ ಲಭಿಸುವಂತಹ ಸೊಪ್ಪುಗಳನ್ನು ತೋಟದಲ್ಲಿ ಗೊಬ್ಬರವಾಗಿ ಬಳಸಬಹುದು. ಹಾಗೆಯೇ ತೋಟದ ಮಾಲೀಕ ಹಾಗೂ ಟ್ಯಾಪಿಂಗ್ ಕಾರ್ಮಿಕರೊಂದಿಗೆ ಉತ್ತಮವಾದಂತಹ ಬಾಂಧವ್ಯ ಇಳುವರಿಯ ವರ್ಧನೆಗೆ ಸಹಕಾರಿಯಾಗುತ್ತದೆ. ಕಾರ್ಮಿಕರನ್ನು ಪ್ರೋತ್ಸಾಹಿಸುವುದರೊಂದಿಗೆ ಎಲ್ಲ ರೀತಿಯ ಸಹಾಯ ಸಹಕಾರಗಳನ್ನು ನೀಡಬೇಕು. ರಬ್ಬರ್ ಮಂಡಳಿಯಿಂದ ಟ್ಯಾಪರ್ಗಳಿಗೆ ದೊರೆಯುವಂತಹ ಸವಲತ್ತುಗಳನ್ನು, ಅವರಿಗೆ ದೊರೆಯುವ ಸೌಲಭ್ಯಗಳನ್ನು ಕೂಡಲೇ ದೊರೆಯುವ ಹಾಗೆ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು. ರಬ್ಬರ್ ಮಂಡಳಿಯು ಟ್ಯಾಪಿಂಗ್ ನುರಿತರ ಸಹಕಾರದೊಂದಿಗೆ ಟ್ಯಾಪರ್ಗಳಿಗೆ ಕಾಲಕಾಲಕ್ಕೆ ತರಬೇತಿಯನ್ನು ಕೂಡ ನೀಡ್ತಾ ಇರುತ್ತದೆ. ಇದರಿಂದ ಅವರ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಬಹುದು. ರಬ್ಬರ್ ಕೃಷಿಯಲ್ಲಿ ಉತ್ಪಾದನಾ ವೆಚ್ಚವನ್ನು ಕಡಿಮೆ ಮಾಡುವಂತಹದ್ದು ಕೂಡ ಅಷ್ಟೇ ಅವಶ್ಯಕವಾಗುತ್ತದೆ. ಸ್ವತಃ ಟ್ಯಾಪಿಂಗ್ ಸಂದರ್ಭದಲ್ಲಿ ರೆಫರಲ್ ಅಗತ್ಯ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 1-4555 ಅಥವಾ 1800-4258330ಗೆ ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳುಗರೆ, ಈಗ ಮುಗ್ಲಿ ಗಣೇಶ್ ಗೌಡ ಮತ್ತು ಸಂಗಡಿಯಿಂದ ಮದುವೆ ಸಂಪ್ರದಾಯದ ಹಾಡುಗಳನ್ನು ಕೇಳೋಣ. ಅಲಿದ ಅಕ್ಷರದಿಂದ ತೇದ ಮಂಗಿಲದಿಂದ ಅಳೆಯನ ಶ್ರೀಪಾದ ತೋಳೆದು ಬಾರೋ ಕಲ್ಯಾಣ ಮೇ ಸೀತೆ ಕಲ್ಯಾಣ ಮೇ ಸೀತೆ ಕಲ್ಯಾಣ ವೇಯನ ಶ್ರೀಪಾದ ತೊಳೆದು ಬಾರೆ ಅಳಿಯ ಬಂದು ಬಾಳೋತೆ ತಡವಾದೆ ಕಲ್ಯಾಣ ಮೇ ಸೀತೆ ಕಲ್ಯಾಣ ಮೇ ಸೀತೆ ಕಲ್ಯಾಣ ಅಕ್ಷರದಿಂದ ತೇದ ಮಂಗಿಲದಿಂದ ಅಳೆಯನ ಸಭೆಯಲ್ಲಿ ಕರೆದು ಬಾರೋ ಕಲ್ಯಾಣ ಮೇ ಸೀತೆ ಕಲ್ಯಾಣ ಮೇ ಸೀತೆ ಕಲ್ಯಾಣ ಸಭೆಯಲ್ಲಿ ಕರೆದು ಬಾರೋ ಮಾವನೋರೆ ಅಳಿಯ ಬಂದು ಬಾಳೋತೆ ತಡವಾದ ಸೀತೆ ಕೊಲ್ಯಾಣ ಅಕ್ಷರದಿಂದ ತೇದ ಮಂಗಿಲದಿಂದ ಸಂಪಿ ಭೂವಿನ ಕರುಣದಿಂದ ಕಲ್ಯಾಣವೇ ಸೀತೆ ಕಲ್ಯಾಣವೇ ಸೀತೆ ಕೊಲ್ಯಾಣವೇ ಭೂವಿನ ಕರುಣದಿಂದ ತೇರೆ ಅಳೆಯನ ಶ್ರೀಪಾದ ತೋಳೆ ದೋಬಾರೆ ಕಲ್ಯಾಣವೇ ಸೀತೆ ಕಲ್ಯಾಣ ಶ್ರೀಪಾದ ತೊಳೆದೋ ಬಾರೆಲಾತ್ಯಮ್ಮ ಅಳೆಯಾವೋ ಪಿದ ಮಾಲೆ ದರ ಶಿಬಾರೆ ಕಲ್ಯಾಣವೇ ಸೀತೆ ಕಲ್ಯಾಣವೇ ಸೀತೆ ಕಲ್ಯಾಣ ಡೋವಾದಲಾತ್ಯಮ್ಮ ಸಣ್ಣವನಿಂದಳಿಯ ಸೋರೋಳಿಯನೆ ಕಲ್ಯಾಣವೇ ಸೀತೆ ಕಲ್ಯಾಣವೇ ಸೀತೆ ಕಲ್ಯಾಣ ಬಾಳು ತೋಡೋವಾದಲಾತ್ಯಮ್ಮ ಅಳೆಯನ ಸಭೆಯಲ್ಲಿ ಕರೆದು ಬಾರೆ ಕಲ್ಯಾಣವೇ ಸೀತೆ ಕಲ್ಯಾಣವೇ ಸೀತೆ ಕಲ್ಯಾಣ ಶ್ರೀಪಾದ ತೋಳೆದಾರೋಲಾತ್ಯಮ್ಮ ಅಳೆಯನ ಕೈ ಹಿಡಿದು ಕರೋದಾಳೋ ಕಲ್ಯಾಣ ಮಂಚ ಕೂಡೋಗಿ ತಯಾರಿ ಮಾಡಿ ಅಳೆಯನ ಸಭೆಯಲ್ಲಿ ಕೋಳೋ ಶಾಲೆ ಕಲ್ಯಾಣವೇ ಸೀತೆ ಕಲ್ಯಾಣವೇ ಸೀತೆ ಕಲ್ಯಾಣ ಕೋಳೋ ಶಾಲೆ ಒಳಗೆ ದೋವಾಳೆ ಮಲಗಿದ ಕೌಲಿಯೇ ಭೂಷಾಳೆ ಕಲ್ಯಾಣವೇ ಸೀತೆ ಕಲ್ಯಾಣವೇ ಸೀತೆ ಕಲ್ಯಾಣ ಕವಲಿಯೇ ಭೂಷಾಳೋಲಾತ್ಯಮ್ಮ ಸಣ್ಣವನನ್ನೊಳಿಯ ಬೋಳುಲ್ಯಾನೆ ಕಲ್ಯಾಣವೇ ಸೀತೆ ಕಲ್ಯಾಣವೇ ಸೀತೆ ಕಲ್ಯಾಣವನನ್ನೊಳಿಯ ಬೋಳುಲ್ಯಾನ ಕವಲೆಂದು ಕವಲಿ ನರಿಹಾಲ ಕೋರುದಾಳೆ ಕಲ್ಯಾಣ ಸೀತೆ ಕಲ್ಯಾಣ ಕರದೋವ ತಂದಾಳು ಹಾಲಿಗೆ ಸಕರಿಗೆ ಹಾದ ಗುಡೆ ಕಲ್ಯಾಣವೇ ಸೀತೆ ಕಲ್ಯಾಣವೇ ಸೀತೆ ಕಲ್ಯಾಣ ಸಕರಿಗೆ ಹಾದ ಮಾಡ್ಯಾಳತ್ಯಮ್ಮ ಅಳಿಯಾಗ ಸರಿಗೆ ಕೋಟಾಳೆ ಕಲ್ಯಾಣವೇ ಸೀತೆ ಕಲ್ಯಾಣವೇ ಸೀತೆ ಕಲ್ಯಾಣ ಮನೆ ಬಾಗಿಲಲ್ಲೇ ಬೋದ ಗಿಡ ನೋಡಿ ಕೊಟ್ಟೆ ಮೋದ್ರಂಬ ಕೌಲೆ ಮೂರ ತಿಂತ ಕಲ್ಯಾಣ ವೇಷಿತೆ ಕಲ್ಯಾಣ ವೇಷಿತೆ ಕಲ್ಯಾಣವೇ ಎಡದಲ್ಲಿ ಶರಣ ಬಲದಲ್ಲೇ ಶರಣ ಮನಿಯ ದೇವರಿಗೋ ಶರಣಿಯ ದೇವರಿಗೋ ಶರಣ ಇದುವರೆಗೆ ಮುಗ್ಲಿ ಗಣೇಶ್ ಗೌಡ ಮತ್ತು ಸಂಘಟನೆಯಿಂದ ಮದುವೆ ಹಾಡುಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಕಾರವಾರ, ಸಮಯ 7:34. ಮೊದಲಿಗೆ ವಾಣಿಜ್ಯ ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳುವರಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. Woo!